ಹೌದು ಬಣ್ಣ ಆ ಕಲರ್ ಬೇಕಲೇ ಅಂತ ಇದ್ರು. ಅದಕ್ಕಿಂತ ಕಮ್ಮಿ ಹಾಕಿ ತಕೊಂಡೋದ್ರು ಕೂಡ ನಮ್ ಬೆಲ್ಲಕ್ಕೆ ಯಾರು ಬತ್ತೇ ಇರ್ನಲ್ಲ ದಂಡಕ್ಕೆ. ಕರಿಬೆಲ್ಲ ಅಂತ, ಕರಿಬೆಲ್ಲ ಅಂತ ಇದಕ್ಕೆ ಕಲರ್ ಇಲ್ಲ ಇದು ನಮಗ್ ಬೇಡ ಇದು ಬೆಲ್ಲನ ಅಂತ ತುಂಬಾ. ಅಲ್ಲಿ 4,000 ರೇಟ್ ಆದ್ರೆ ನಮ್ಮನ್ನ 3,000 ಕೇಳ್ತಾ ಇದ್ರು. ಹಾಗೇನಾಗುತ್ತೆ ಅಂದ್ರೆ 3,000 ಕೊಟ್ಟರೆ ನಮ್ಗೇನು ಸಿಗಲ್ಲ, ಇವತ್ತು 4,000 ಖರ್ಚಲ್ಲಿ ಸಿಗ್ತಾ ಇರಲ್ಲ. ಹಾಗೆ ಅವ್ರು ಏನು ಕಲರ್ ಕೇಳ್ತಾರೆ ಅದೇ ರೀತಿ ಕಲರ್ ನಾವು ಮಾಡಿ ಸಂತೆಗೆ ಹಾಕ್ತಾ ಇದ್ರು. ಅಂದ್ರೆ ಬಹುಶಃ ನಮ್ಮ ಗ್ರಾಹಕರಿಗೆ ಗೊತ್ತಿರಲಿಲ್ಲ ನಾವು ಕಾಸು ಕೊಟ್ಟು ಕಾಯಿಲೆ ತಂದ್ಕೊಳ್ತಾ ಇದೀವಿ ಅಂತ. ಗೊತ್ತಿದೆ ಸರ್, ಈಗ ಏನಾಗಿದೆ ಅಂದ್ರೆ ಅವ್ರಿಗೆ ಆರ್ಗಾನಿಕ್ ಬೆಲ್ಲ ಅಂತಂದ್ರೆ ಯಾರು ನೆಮ್ತಾ ಇರಲಿಲ್ಲ. ಅವಾಗ ಕಪ್ಪೆ ಎಲ್ಲ ನಾವು ಮಾಡಿದೀನಿ ತಕೊಳ್ಳಿ ಅಂದ್ರು ಕೂಡ ನಮಗ್ ಬೇಡ, ನಮ್ಮ ಕಲರ್ ಇರೋದೇ ಬೇಕು. ಜನ ಕೇಳ್ತಾ ಇರೋದು ಅದೊಂದು ಅಂಗಡಿಯವ್ರು ತಗೊಂಡೋಗಿ ಅವ್ರು ಮಾಡ್ತಾ ಇದ್ರು. ರೈತರುಗಳು ಯಾರು ತಗತಾ ಇರಲಿಲ್ಲ, ಅಂಗಡಿಯವ್ರು ತಗತಾ ಇದ್ರು ನಮ್ಮಿಂದ. ಅವ್ರು ಅಂಗಡಿ ಮುಖಾಂತರ ರೈತರು ಬಂದು ಅಲ್ಲಿ ತಗೊಂಡು ಎಲ್ಲ ಅದೇ ವಿಷ ಇರೋ ಮುಕ್ತಿನೇ ತಿಂತಾ ಇದ್ರು. ಅಂದ್ರೆ ವಿಷಪೂರ ಆಹಾರವನ್ನ ಅಂದ್ರೆ ಬಣ್ಣ ಬೇಕು ಅಂತ ಆಸೆಯಿಂದ ತಿಂತಾ ಇದ್ರು. ಅದ್ರ ಜೊತೆಗೆ ರಾಸಾಯನಿಕಗಳನ್ನು ಕೂಡ ಸೇವಿಸ್ತಾ ಇದಾರೆ. ಹೌದು, ಅದನ್ನೇ ಬೇಕು ಅಂತ ಅವ್ರು ಅಂತ ಇದ್ದು. ಒಂದು ವಾರ ಸ್ವಲ್ಪ ಡಿಮ್ ಆದ್ರೂ ಕೂಡ ನಮ್ಮ ಹತ್ರ ಬೆಲ್ಲ ತಗತಾ ಇರಲ್ಲ ಅವ್ರು. ಇದು ಬೆಲ್ಲ ಸರಿಯಿಲ್ಲ, ಇದು ನೀವು ಕೆಂಪು ಮಾಡ್ಬೇಕು ಇಲ್ಲ ಬೆಲ್ಲಪ್ ಮಾಡ್ಬೇಕು ಡಬಲ್ ಫಿಲ್ಟರ್ ಕಡಿಬೇಕು ಅಂತ ಇದ್ರು. ಅಷ್ಟೆಲ್ಲ ಮಾಡ್ಬೇಕಾದಾಗ ನಾನು ನೀವು ಹೇಳ್ದಂತ ಪದಾರ್ಥಗಳನ್ನ ಹಾಕ್ಲೇಬೇಕು. ನೀವು ಈ ರಾಸಾಯನಿಕ ವಿಧಾನದಿಂದ ಬೆಲ್ಲವನ್ನ ತಯಾರು ಮಾಡ್ತಿದ್ರೆ ಮಾರುಕಟ್ಟೆಗೆ ಬಿಡ್ತಾ ಇದ್ರಿ, ಅವಾಗ ಹೇಗೆ ಒಳ್ಳೆ ವ್ಯಾಪಾರ ಆಗ್ತಿತ್ತಾ ಆ ತರ ಮಾಡಿದಾಗ? ಸರ್, ಅದು ಹೆಂಗೆ ಅಂದರೆ ಸೀಜನ್ ಇದ್ದಾಗೆ, ಒಂದೊಂದು ಮಳೆ ಜಾಸ್ತಿ ಬಿದ್ದಾಗ ಒಂದು ಕುಂಟಾಲ್ಗೆ ನಮಗೆ 5,000-6,000 ರೂಪಾಯಿ ಹೋಯ್ತಾ ಇತ್ತು. ಯಾಕೆ ಹೋಯ್ತಿತ್ತು? ಮಳೆ ಜಾಸ್ತಿ ಬಿದ್ದಾಗ ಎಲ್ಲ ಕಡೆ ಡೌನ್ ಆಯ್ತಾ ಇತ್ತು. ಬೇರೆ ಕಡೆ ಆಲಮಣ್ಣಲ್ಲಿ ಮಳೆ ಇದ್ದಾಗ ಮೇವು ಮತ್ತೆ ತೊಂದರೆ, ಕವು ಕಟಾವು ಮಾಡೋಕೆ ಗದ್ದೆ ತ್ಯಾವ ಆಗಿರ್ಬೋದು ಅಥವಾ ಆಳುಗಳು ತೊಂದರೆ ಆಗಿರ್ಬೋದು. ಹಾಗಾಗಿ ಡೌನ್ ಆದಾಗ ನಮ್ಗೆ ಕಮ್ಮಿ ಬೆಲ್ಲ ಹೋದಾಗ ಸಂತೆಗೆ ಜಾಸ್ತಿ ರೈಟ್ ಸಿಗ್ತಾ ಇತ್ತು. ಅಂದ್ರೆ ಕಬ್ಬು ಸಕಾಲಕ್ಕೆ ದೊರೀತಾ ಇರಲಿಲ್ಲ. ಹೌದು ಸರಿ, ನಮ್ಗೆ ಬೇಕಾದಾಗ ಕಬ್ಬು ದೊರೀತಾ ಇರಲಿಲ್ಲ. ಈಗ ಒಂದು ಗದ್ದೆ ತ್ಯಾವ ಮಳೆ ಬಿದ್ದ ತಕ್ಷಣ ತ್ಯಾವ ಬಿಡ್ತೇವೆ ಬಿಡಿ, ಮಳೆ ಬಿದ್ದಾಗ ಒಂದು 10 ಜನ ನಾವು ಏನು ಕೆಲಸ ಮಾಡೋಕ್ಕಾಗಲ್ಲ, ಒಂದು 10-12 ತುಂಬ ತ್ಯಾವ ಆಗುತ್ತೆ, ಮೇವುದು ಸಮಸ್ಯೆ ಆಗುತ್ತೆ. ಹಂಗಾಗಿ ನಾವು ಡೈಲಿ 4,000 ಬೆಲ್ಲ ಮಾಡತ್ತವಾಗೆ ಮಳೆ ಬಿದ್ದಾಗ ಡೈಲಿ 7,000 ಬೆಲ್ಲ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಸಂತೆಗೆ ಹೋದಾಗ ಬೆಲ್ಲ ಕಮ್ಮಿ ಬಂದಾಗ ರೇಟ್ ಜಾಸ್ತಿ ಆಯ್ತಾಯ್ತು. ನಂತರ ನೀವು ನಿಮ್ಮ ಜಮೀನಿನಲ್ಲಿ ಸಾವಯವ ವಿಧಾನದಲ್ಲಿ ಕಬ್ಬನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರೆ, ಹಾಗೆ ಸಾವಯವ ಕಬ್ಬನ್ನು ಬೆಳೆಯೋಕೆ ಪ್ರಾರಂಭ ಮಾಡಿ ಆ ಸಾವಯವ ಕಬ್ಬನ್ನು ನೀವು ಗಣಕ್ಕೆ ಹಾಕೊಂಡು ಅಂದರೆ ಅದೇ ಮನೆಯಲ್ಲಿ ಬಳಸಿ ಬೆಲ್ಲವನ್ನು ತಯಾರಿಸ್ತಾ ಇದ್ರಾ? ಹೌದು, ಸಾವಯವ ಕೃಷಿಗೆ ನಾವು ಬಂದಮೇಲೂ ಕೂಡ ಈಗ ನಾವು ಒಂದು 7 ಎಕರೆ ಕಬ್ಬು ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಕಬ್ಬು 7 ಎಕರೆ ಕಬ್ಬು ಹಾಕಿದಾಗ ಅದು ವರ್ಷ ಕಟಾವ್ ಆಗಬೇಕು, ಒಂದು 12-13 ತಿಂಗಳಿಗೆ ಕಟಾವ್ ಆಗಲೇಬೇಕು. ಆಗ ನಾವೇನು ಮಾಡ್ತೇವೆ, ಒಂದು ಎಕರೆಗೆ ಒಂದು 60,000 ಬೆಲ್ಲ ಆದ್ರೂ 1,20,000 ಬೆಲ್ಲ ಆಗ್ತಾ ಇತ್ತು ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಂದು 30,000 ನಾವು ಸಾವಯವ ಕೃಷಿ ಬೆಲ್ಲ ಅಂತ ಮಾಡ್ಕೊತಾ ಇದ್ದು. ಯಾರು ಗೊತ್ತಿರೋರು ಕೇಳ್ತಾರೆ ಅವ್ರಿಗೆ ಸಾವಯವ ಕೃಷಿ ಬೆಲ್ಲ ಅಂತ ಅವ್ರು ಬರೀ ಸುಣ್ಣ ಹಾಕಿ ಅವ್ರಿಗೆ ಕೊಡ್ತಾ ಇದ್ದೀನಿ. ಉಳ್ಕಂತ ಬೆಲ್ಲನೆಲ್ಲ ಕೆಮಿಕಲ್ ಹಾಕಿ ಸಂತೆಗೆ ಕೂಡ ಮಾರಾಟ ಮಾಡ್ತಾ ಇದ್ದು. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ನೀವು ಸಾವಯವ ಅಂತ ಮಾಡ್ತಿರ್ಲಿಲ್ಲ? ಕೃಷಿ ಅಂತೂ ಸಾವಯವದಲ್ಲಿ ಮಾಡ್ತಿದ್ರೆ, ಕೃಷಿ ಎಲ್ಲದ ತಯಾರಿಕೆ ಮಾತ್ರ ಸ್ವಲ್ಪ ರಾಸಾಯನಿಕಗಳನ್ನ ಹಾಕ್ತಾ ಇದ್ರೆ. ಹೌದೌದು, ಫುಲ್ಲಿ ಒಂದು ತೋಟ 8 ಎಕರೆ 9 ಎಕರೆ ತೋಟನು ಕೂಡ ಸಾವಯವದಲ್ಲೇ ಬೆಳೀತಾ ಇದ್ದು, ಪ್ರತಿ ಒಂದು ಕೂಡ ಅದಲ್ಲೇ ಬೆಳೀತಾ ಇದ್ದು. ನಮ್ಮ ವರ್ಷ ಪೂರ್ತಿ ಕಟಾವ್ ಆಗಬೇಕಲ್ಲ, ಈಗ ಒಂದೇ ಸಲ ಕಟಾವ್ ಆಗಬೇಕು ಅಂದ್ರೆ ನಾವು ಕೆಮಿಕಲ್ ಹಾಕಿ ಸಂತೆ ಕೊಡ್ಲೇಬೇಕು. ಅಷ್ಟಾದ್ರೆ ಬೆಲ್ಲನ ಯಾರು ಸಾವಯವ ಬೆಲ್ಲನ ತಕೊಳಕ್ಕೆ ಇನ್ನು ಅವಾಗ ಯಾರು ಇರಲಿಲ್ಲ. ಆಗ ಎಷ್ಟು ಬೇಕೋ ಅಷ್ಟು ಮಾತ್ರ ತಗತಾ ಇದ್ರು, ಅವ್ರು ಕೇಳಿದಷ್ಟು ಕಪ್ಪೆಲ್ಲ ಮಾಡಿ ಕೊಡ್ತೀನಿ, ಉಳ್ಕಂದೆಲ್ಲ ಕೆಮಿಕಲ್ ಹಾಕಿ ಸಂತೆ ಕೊಟ್ಟು ಬಿಡ್ತಾ ಇದ್ದು. ಸಾವಯವ ವಿಧಾನದಲ್ಲಿ ಕಬ್ಬು ಬೆಳೆಯುವಂತಹ ಒಂದು ಪ್ರಕ್ರಿಯೆಯನ್ನು ಆ ಒಂದು ಯಾವ ರೀತಿಯಲ್ಲಿ ನೀವು ಯಾವುದೇ ರಸಗೊಬ್ಬರವನ್ನು ಹಾಕದೆ ಉತ್ಕೃಷ್ಟ ದರ್ಜೆಯ ಕಬ್ಬನ್ನು ಸಾವಯವ ವಿಧಾನದಲ್ಲಿ ಹೇಗೆ ಮಾಡಬೇಕು ಅಂತ ಸ್ವಲ್ಪ ಹೇಳ್ತಾ ಹೋಗಿ. ನಾವು ಸಾವಯವದಲ್ಲಿ ಚೆನ್ನಾಗಿ ಕಬ್ಬನ್ನ ಬೆಳೆಯಬೇಕು ಅಂದಾಗ ಒಂದು ಉದಾಹರಣೆ, ಒಂದು ಎಕರೆಗೆ ನಾವು ಕಬ್ಬು ಹಾಕ್ತೀವಿ ಅಂತಂದಾಗ ಅದಕ್ಕೆ ಹಸಿರೆಲ್ಲ ಅಂತ ಹಸಿರೆಲ್ಲ ಗೊಬ್ಬರಗಳನ್ನ ಮಾಡ್ಕೋಬೇಕು ಫಸ್ಟು. ಏನೆಲ್ಲ ಹಸಿರೆಲ್ಲ ಗೊಬ್ಬರಗಳಂತಂದರೆ ಇದು ಸೆಣಬು ಮತ್ತು ಅಲಸಂದ ಮತ್ತು ಉದ್ದು ಹುರುಳಿ, ಇದನ್ನು ಒಂದು ಎಕರೆಗೆ 25 ಕೆಜಿ, ಇವು 4 ಕಣ್ಣು 25 ಕೆಜಿ ಸೇರಿಸಿ ಅದನ್ನು ನಾವು ಕಬ್ಬು ನಾಟಿ ಮಾಡೋದು ಒಂದು 3 ತಿಂಗಳು ಅಂತ ಭೂಮಿಗೆ ಚೆಲ್ಲಿ ಲೋಟ್ರಿ ಹೊಡೆದು ಅದನ್ನು ಬೆಳೆಸಬೇಕು. 45 ದಿನ ಹೂ ಬರೋಕ್ಕೂ ಮೊದಲೇ ಅಂದರೆ ಮತ್ತೆ ಅದನ್ನು ಅಲ್ಲಿ ಅದೇ ಭೂಮಿಗೆ ಸೇರಿಸ್ಬೇಕು. ಅದನ್ನು ಸೇರಿಸ್ಬಿಟ್ಟು ಮತ್ತೆ ನಾವು ಕಬ್ಬು ನಾಟಿ ನಾವು ಮಾಡ್ತೀವಿ ನೋಡಿ, ಕಬ್ಬು ಆರಡಿ ಕಬ್ಬು ಸಾಲ ಹೊಡಿತೀವಿ. ಕಬ್ಬು ನಾಟಿ ಮಾಡಿದಾಗ ಮತ್ತೆ ಅದೇ ರೀತಿ ವಿಧಿಲ ದಾನಗಳನ್ನ ಬಿತ್ತೀವಿ. ಬಿತ್ಬಿಟ್ಟು ಆರಡಿ ಕಬ್ಬು ನಾಟಿ ಮಾಡಿ ಆದ್ಮೇಲೆ ನಾಟಿ ಮಾಡಿ ಒಂದ್ಸಲ ಲೋಟ್ ಹೊಡಿತೀವಿ, ಮತ್ತೆ ಸಾಲ ಹೊಡಿಬೇಕಾದ್ರೆ ಕಬ್ಬನ್ ಸಾಲ ಹೊಡಿಬೇಕು ಅಂದಾಗ ಮತ್ತೆ ಎರ್ಚ್ಬಿಟ್ಟು ಸಾಲ ಹೊಡಿತೀವಿ. ಅದು ಪೈರು ಒಂದು 7 ತಿಂಗಳು ಆಯ್ತು, ಒಂದೂವರೆ ತಿಂಗಳು ಆದಾಗ ಮತ್ತೆ ಅದನ್ನ ಕಬ್ಬನ್ ಸಾಲ ಹೊಡೆದು ನಾವು ಕಬ್ಬನ್ ನಾಟಿ ಮಾಡ್ತೀವಿ. ಹೌದು, ನಾಟಿ ಮಾಡಿ ಚಿಗುರು ಬರುತ್ತೆ. ಹೌದು, ಚಿಗುರು ಬಂದ್ಮೇಲೆ ಪುನಃ ಈ ಕಾಳು ಹಸಿರಾದ ಗೊಬ್ಬರದ ಕಾಳುಗಳನ್ನ ಬಿತ್ತನೆ ಮಾಡ್ತೀವಿ. ಇಲ್ಲ, ನಾಟಿ ಮಾಡೋ ಹೊತ್ತಿಗೆ ಕಬ್ಬು ನಾಟಿ ಮಾಡೋ ಹೊತ್ತಿಗೆ ಇದನ್ನ ಮತ್ತೆ ಬಿತ್ತನೆ ಮಾಡ್ತೀವಿ. ಅದು 7 ತಿಂಗಳು ಬರ್ತದೆ, ಒಂದೂವರೆ ತಿಂಗಳು ಆದಾಗ ಮತ್ತೆ ಅದಕ್ಕೆ ಟಿಲ್ಲರ್ ಅಲ್ಲಿ ಲೋಟ್ರಿ ಹೊಡಿತೀವಿ. ಆರಡಿ ಸಾಲ ಇರೋದ್ರಿಂದ ಟಿಲ್ಲರ್ ಲೋಟ್ರಿ ಹೊಡೆದಾಗ ಅದಲ್ಲೇ ಮಂಚಿಂಗ್ ಆಗುತ್ತೆ, ಪುನಃ ಅಲ್ಲೇ ಗೊಬ್ಬರ ಆಗುತ್ತೆ. ಗೊಬ್ಬರ ಆದಾಗ ಏನಾಗುತ್ತೆ, ಅದನ್ನ ಒಂದು 7 ತಿಂಗಳು ಆದಾಗ ನಾವು ನೆಕ್ಸ್ಟ್ ಇದೆ ಇನ್ನು ನಮ್ಮಲ್ಲಿ ನಾವೇನು ತಯಾರಿಸ್ಕೊತೀವಿ, ಒಂದು ಕುರಿ ಗೊಬ್ಬರ ಆಗ್ಬೋದು ಮತ್ತೆ ಎರೆಹುಳು ಗೊಬ್ಬರ ಆಗ್ಬೋದು, ಇದನ್ನ ಎರಡನ್ನು ಮಿಕ್ಸ್ ಮಾಡಿ ಅದನ್ನ ಸಾಲುಗಳಿಗೆ ಒಂದು ಎಕರೆಗೆ ನಮ್ಮ ಲೆಕ್ಕಾಚಾರ ಒಂದು ಎಕರೆಗೆ 40 ಮೂಟ ಹಾಕ್ತೀವಿ. ಅಂದ್ರೆ ನಾವು ಬೆಳೆದ ನಾವು ತಯಾರು ಮಾಡಿದಂತ ಗೊಬ್ಬರನ ಎರೆಹುಳು ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಎರಡನ್ನು ಮಿಕ್ಸ್ ಮಾಡಿ ಒಂದು 40 ಮೂಟ ಒಂದು ಅಂದಾಜು, ಅದು ಒಂದು 30 ಕೆಜಿ ಬರ್ಬೋದು ಅಥವಾ ಒಂದು 40 ಕೆಜಿ ಬರ್ಬೋದು. ಅದು ಅದನ್ನ ಒಂದು ಎಕರೆಗೆ 40 ಮೂಟ ಗೊಬ್ಬರ ಹಾಕಿ ಅದನ್ನ ಗೆಡ್ಡೆಗೆ ಮಣ್ಣು ಸೇರಿಸ್ತೀವಿ. ಆಗ ಮಣ್ಣು ಸೇರಿಸಾದ್ಮೇಲೆ ನಾವು ಜೀವಾಮೃತನ ಕೊಡ್ತಾ ಇರ್ತೀವಿ. ಜೀವಾಮೃತ ಆಗ್ಬೋದು, ಡಿಕಾಂಪೋಸರ್ ಆಗ್ಬೋದು, ಮತ್ತು ನಾವು ಕೊಲ್ತಂತ ರಸಗೊಬ್ಬರ ಆಗ್ಬೋದು, ಮತ್ತು ಗೊಬ್ಬರಗೆ ಎಷ್ಟು ಸರಿನ ಅದೊಂದು 2 ತಿಂಗಳೊಂದ್ಸಲ ಉಯ್ತಾ ಇರ್ಬೋದು, ಟ್ರೆಂಚಿಂಗ್ ಮಾಡ್ತೀವಿ. ಹಾಗಾಗಿ ಕಬ್ಬು ಉತ್ತುಸಾಗಿ ನಾವು ಈ ಚೆನ್ನಾಗಿ ಬರ್ತಾ ಇದ್ದೀವಿ. ಈಗ ಡಿಕಂಪೋಸರ್ ಅಂತ ಹೇಳಿದ್ರಲ್ಲ, ಡಿಕಂಪೋಸರ್ನ ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಅದು ಅದ್ರ ಡಬ್ಬಿ ಏನು ಅಂತ ಗೊತ್ತಿಲ್ಲ, ಆದರೆ ಅದು ಒಂದು ಇಲ್ಲಿ ತುಮಕೂರಿಂದ ನಾವು ತರಿಸ್ತೀವಿ. ಅದನ್ನು ಬುಕ್ ಮಾಡಿದಾಗ ಅದ್ರ ಡಬ್ಬಿದು ಒಂದು 20 ರೂಪಾಯಿ ಅದರದ್ದು ಒಂದು ಡಬ್ಬಿ ಬೆಲೆ ಇರೋದು. ಅದನ್ನು ತಗೊಬಂದು ಅದು ಒಂದು 200 ಲೀಟ್ರ್ ನೀರಿಗೆ 8 ಕೆಜಿ ಬೆಲ್ಲ ಹಾಕ್ಬಿಟ್ಟು ಅದರಲ್ಲಿರ್ತಕ್ಕಂಥ ಜೀವಾಣುಗಳನ್ನ ಅಲ್ಲಿಗೆ ಹಾಕಿದಾಗ ಅದನ್ನು ನೀವು 200 ಲೀಟ್ರ್ ನೀರು ತುಂಬಿಟ್ಟು ಅದನ್ನು ಒಂದು ವಾರ ಬೆಳಗ್ಗೆ ಸಾಯಂಕಾಲ ತಿರುಗಿಸಿದಾಗ ಅದು ಡಿಕಂಪೋಸರ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕನ್ವರ್ಟ್ ಆಗೋದನ್ನ ನಾವು ಜಾಸ್ತಿ ಮಾಡ್ಕೋಬೋದು. ಆಮೇಲೆ 200 ಲೀಟ್ರ್ ಸ್ಟಾರ್ಟಿಂಗಲ್ಲಿ ಮಾಡಿಬಿಟ್ಟು ಆಮೇಲೆ ನಾವು ಎಷ್ಟು ಲೀಟ್ರ್ ಬೇಕಾದ್ರೂ ಮಾಡ್ಕೋಬೋದು. 500 ಲೀಟ್ರ್ ನೀರು ತೆಗೆದು 5 ಚರಗ ನೀರು ತೆಗೆದು ಒಂದು 500 ಲೀಟ್ರ್ ಡ್ರಮ್ಗೆ ಹಾಕತ್ತೀವಿ. ಆಗ 500 ಲೀಟ್ರ್ ಡ್ರಮ್ ಹಾಕಿದಾಗ ಅದಕ್ಕೆ 5 ಕೆಜಿ ಬೆಲ್ಲ ಹಾಕಿ ಇನ್ನು ಅದನ್ನ ಮುಂದೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಅದನ್ನ ಮುಂದೆ ಯಾವ್ದನ್ನು ಚೇಂಜ್ ಮಾಡಲ್ಲ, ಅದು ಗುಣಾತ್ಮಕವಾಗಿ ಬೆಳೀತಾ ಬೆಳೀತಾ ಇರುತ್ತೆ. ವಾರಕ್ಕೊಂದ್ಸಲ ಇವತ್ತು ಕಾಲ ಆದ ತಕ್ಷಣ ಬೆಲ್ಲ 5 ಕೆಜಿ ಬೆಲ್ಲ ಹಾಕ್ತೀವಿ, ನೀರು ತುಂಬ್ತೀವಿ. ಅಲ್ಲಿ 5 ಬಿಂದಿಗೆ ನೀರು ಇರಬೇಕು, 5 ಬಿಂದಿಗೆ ಡಿಕಂಪೋಸರ್ ನೀರು ಉಳಿಸ್ಕೋಬೇಕು ನಾವು, ಎಲ್ಲನೂ ಖಾಲಿ ಮಾಡಬಾರ್ದು. ಅದನ್ನ ಮತ್ತೆ ನೀರು ಹಾಕಬೇಕು, ಮತ್ತೆ ವಾರಕ್ಕೊಂದ್ಸಲ ಬಿಡಬೇಕು. ಅದು ಬಿಡಬೇಕು ಅಂತಂದಾಗ ನಾವು ಭೂಮಿಯಲ್ಲಿ ನಾವು ಏನಂದಿ ಈಗ ನಿಮ್ಗೆ ಹಸಿರೆಲ್ಲ ಗೊಬ್ಬರ ಅಂತಂದು, ಹಸಿರೆಲ್ಲ ಗೊಬ್ಬರ ಮತ್ತೆ ದೈವಿಯ ಎರೆಹುಳು ಗೊಬ್ಬರ ಅಂತ ಇದನ್ನೆಲ್ಲ ಕೂಡ ಫಸ್ಟ್ ಭೂಮಿನ ಕೊಡಲೇಬೇಕು. ಅದನ್ನ ಕೊಟ್ಟರೆ ಇದನ್ನ ಬಿಟ್ಟರೆ ಕೆಲಸ ಮಾಡೋದು. ಅದು ಯಾವುದನ್ನು ಕೊಡದೆ ನಾವು ಬರೀ ಜೀವಾಮೃತ ಬೆಳಿತೀವಿ, ನಾವು ಬರೀ ಡಿಕಂಪೋಸರ್ ಬೆಳಿತೀವಿ ಅಂದ ಕೂಡ ಜೀವಾಣುಗಳು ಅಲ್ಲಿ ಬದುಕಕ್ಕೆ ಸಾಧ್ಯವಿಲ್ಲ. ತಿನ್ನಕ್ಕೆ ಆಹಾರ ಬೇಕಲ್ಲ, ಮಣ್ಣಿನ ಸೂಕ್ಷ್ಮ ಜೀವಗಳು ಏನು ಜೀವಾಣುಗಳು ಅವ ತಿನ್ಬೇಕು ಅಂದ್ರೆ ಇಷ್ಟೆಲ್ಲ ಗೊಬ್ಬರನ ಫಸ್ಟೇ ಭೂಮಿಗೆ ಕೊಟ್ಟು ಸೇರಿಸಿದಾಗ ಅದು ಅವು ಆಟೋಮೆಟಿಕ್ ಆಗಿ ನಾವು ಇದನ್ನೆಲ್ಲ ಬಿಟ್ಟಾಗ ಕಬ್ಬು ಆಗ್ಬೋದು, ಮತ್ತೆ ಪ್ರತಿಯೊಂದು ಫಸ್ಲು ಕೂಡ ಚೆನ್ನಾಗಿ ಬರ್ತದೆ. ಪ್ರತಿಯೊಂದು ಫಸ್ಲು ಅಂದ್ರೆ ಏನೇನು ಫಸ್ಲು ಇದೆ ನಿಮ್ಮ ಜಮೀನಲ್ಲಿ? ನಮ್ಮಲ್ಲಿ ಕಬ್ಬು ಮತ್ತೆ ಅರಶಿನ ಬಾಳೆ ಈ ಕಬ್ಬಿನೊಳಕ ಕಲಾಕೆ ಹಾಕ್ತಿವಿ, ಅದು ಚೆನ್ನಾಗಿ ಬರುತ್ತೆ. ಅಂದ್ರೆ 6 ಅಡಿ ಅಗಲ ಸಾಲು ಇರೋತ್ರ ಮಧ್ಯದಲ್ಲಿ ಕಲಾಕೆ ಹಾಕ್ತಿವಿ, ಮಧ್ಯದಲ್ಲಿ ಬೆಳ್ಕೊಬಿಡ್ತೀವಿ. ಅಲ್ಪಾವಧಿ ಬೆಳೆ ನಾವು ಕಲಾಕೆ ಬೆಳಿತೀವಿ. ಹೆಂಗ್ ಬೆಳಿತೀವಿ ಅಂದ್ರೆ ಈಗ ಫಸ್ಟ್ ಒಂದ್ಸಲ ಸೆಣಬು ಹಾಕಿರ್ತೀವಿ ಅಲ್ವಾ, ಎಣ್ಣೆ ಸಲ ಸೆಣಬು ಬೇಡ ಸಾಕು ನಾವು ಹಾಕಿರೋದು ಅಂದಾಗ ಮನೆ ಕಲಾಕೆ ಆಗಲಿ ಮನೆ ಎಣ್ಣೆ ಆಗಲಿ ಅಂದ್ಬಿಟ್ಟು 6 ಅಡಿ ಸಾಲ ಮಧ್ಯ 2 ಸಾಲ ಕಲಾಕೆ ಬೆಳಿತೀವಿ. ಅಲ್ಪಾವಧಿ ಬೆಳೆಯಾಗಿ ಕಲಾಕೆ ತಕ್ಕಂತ ತಕ್ಷಣ ಲೋಟ್ರಿ ಹೊಡೆದು ಮತ್ತೆ ಅದಕ್ಕೆ ಬೆಡ್ ಮಾಡಿದಾಗ ಅದ್ರ ಪಡ ಕಬ್ಬು ಎಲ್ಲ ತರದ ಗೊಬ್ಬರನ ಹಾಕಿ ಬೆಡ್ ಮಾಡ್ತೀವಿ. ಕಡಲೆಕಾಯಿ ಎಣ್ಣೆ ಪಣ್ಣೆಗೆ ಆಗ್ಲಿ ಅಂದ್ರಲ್ಲ, ಮನೆಯಲ್ಲೇ ಎಣ್ಣೆ ಮಾಡ್ಕೊಳ್ತೀರಾ? ಹೌದು, ಮೊನ್ನೆ ನಮ್ಮ ಮನೆಗೆಲ್ಲ ಸಾಕಷ್ಟು ಎಣ್ಣೆ ಕಲಾಕಲೆ ಮಾಡೋದು. ನಿಮ್ಮ ಮನೇಲಿ ಅದು ಹೇಗೆ ಯಾವ ವಿಧ ಅಂತ ಮಾಡ್ತೀರಿ? ಅದು ನಾವು ಮಾಮೂಲಿ ಮನೆಯಲ್ಲಿ ಕಲಾಕಾಯಿನೇ ಬೆಳಿತೀವಿ. ನಮ್ಮ ಮನೆ ಮಟ್ಟಿಗೆ ಮತ್ತೆ ನೆಂಟರು ಎತ್ತರಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತೀವಿ. ಅಲ್ಲ, ಈಗ ಮಾಡುವಂಥ ವಿಧಾನ ಹೇಗೆ ಎಣ್ಣೆ ಬಸಿಯುವಂಥ ವಿಧಾನ ಹೇಗೆ ಕಡಲೆಕಾಯಿ? ಅದು ನಮ್ಮಲ್ಲಿ ಇಲ್ಲ ಸರ್, ಅದು ನಾವು ಬೇರೆ ಕಡೆ ಎಣ್ಣೆ ಮಿಲ್ಲಲ್ಲಿ ಇದೆ. ಈಗ ಮರದ ಗಾಣ ಆಗ್ಬೋದು, ಮತ್ತೆ ಬೇರೆ ಬೇರೆ ಗಾಣ ಇರೋರ ಕಡೆ ಮಾಡ್ಸ್ಕೊಬರ್ತೀವಿ. ಇಂತ ನಮ್ಮ ಬೇಗೂರು ಇರ್ಬೋದು, ಮತ್ತೆ ನಮ್ಮ ತರಕಣಾಮ ಇರ್ಬೋದು, ಎಲ್ಲಿ ಗಾಣ ಇಟ್ಕೊಂಡಿರ್ತಾರೆ ಅಲ್ಲೋಗಿ ನಾವು ಸ್ವಂತ ನಮ್ದೇ ಆದಂತ ಕಲಾಕಾಯಿನ ತಕೊಂಡೋಗಿ ನಾವೆನ್ನ ಮಾಡ್ಸ್ಕೊಂಡು ತಕೋಬರ್ತೀವಿ. ಈ ಕಡಲೆಕಾಯಿ ಬೆಳೆಯುವಂತದಕ್ಕೆ ಕಬ್ಬು ಯಾವ ಎಷ್ಟನೇ ತಿಂಗಳಿಗೆ ಬಂದಿರುತ್ತೆ, ಯಾವ ಹಂತಕ್ಕೆ ಬಂದಿರುತ್ತೆ? ನಾವು ಕಬ್ಬು ನಾಟಿ ಮಾಡಿದ 7 ದಿನಕ್ಕೆ ಕಲಾಕಾಯಿ ನಾಟಿ ಮಾಡ್ತೀವಿ ಅಷ್ಟೇ. ಈ ಕಬ್ಬು ನಾಟಿ ಮಾಡ್ತೀವಿ ಇವತ್ತು, ಇವತ್ತು ಕಬ್ಬು ನಾಟಿ ಮಾಡಿದಾಗ ಈ ವಾರದಲ್ಲಿ ಮತ್ತೆ ಕಲಾಕಾಯಿ ಮತ್ತೆ ಯಾವ್ದು ಹಸಿರೆಲೆ ಗೊಬ್ಬರಗಳೆಲ್ಲ ಹಾಕ್ತೀವಿ? ಹಾಕಲ್ಲ, ಹಾಕಲ್ಲ. ಹಸಿರೆಲೆ ಗೊಬ್ಬರನೇ ಮಾಡ್ಬೇಕು ಮತ್ತೊಂದ್ಸಲ ಅಂದಾಗ ಕಲಾಕಾಯಿ ಹಾಕಲ್ಲ. ಈ ಹಸಿರೆಲೆ ಗೊಬ್ಬರ ಮೊದ್ಲು ಮಾಡಿದೀವಲ್ಲ, ಮೊದ್ಲು ಸಲ ಮಾಡಿದೀವಿ, ಮತ್ತೆ ಬೇಡ ಅಂದಾಗ ಕಲಾಕಾಯಿ ನಾಟಿ ಮಾಡ್ತೀವಿ. ಕಡಲೆಕಾಯಿ ಮಾಡ್ಕೊಂಡು ಬೆಳ್ಕೋತೀವಿ. ಅದಾದ್ಮೇಲೆ ಅಷ್ಟೇ, ಅದ ಕಲಾಕಾಯಿ ತಕ್ಕಮೇಲೆ ಮತ್ತೆ ಏನು ಬೆಲೆ ಇಲ್ಲ, ಬೇರೆ ಅಲ್ಲ ಮತ್ತೇನು ಗೊಬ್ಬರ ಕೊಡೋದು? ಮತ್ತೆ ಅದು ಮಾಮೂಲಿ ಕಲಾಕೆ ಕಿತ್ತ ತಕ್ಷಣ ಎರಡು ಗೊಬ್ಬರಗಳು ಹಾಕ್ತೀವಿ ನೋಡಿ, ಗೊಬ್ಬರಗೆ ಗೆಡ್ಡೆಗೆ ಗೊಬ್ಬರ ಹಾಕ್ತೀವಿ. ಗೆಡ್ಡೆ ಗೊಬ್ಬರ ಹಾಕ್ಬಿಟ್ಟು ಅದೇ ಮಣ್ಣು ಟಿಲ್ಲರಲ್ಲಿ ಏರ್ ಹಾಕ್ಸ್ಬಿಡ್ತೀವಿ. ಪುನಃ ಏರ್ ಹಾಕ್ಸ್ಬಿಟ್ಟು ಮುಗಿತಲ್ಗೆ. ಎಷ್ಟೆಷ್ಟು ತಿಂಗಳಿಗೆ ಒಂದ್ಸರಿ ಗೊಬ್ಬರ ಕೊಡ್ತೀರಿ ಸರ್? ನಾವು ಕಲಾಕೆ ಕಿತ್ತ ಮೇಲೆ ಒಂದು 3 ತಿಂಗಳಿಗೆ ಒಂದ್ಸಲ ಕೊಟ್ಟ ಮೇಲೆ ಮತ್ತೆ ಎರಡು ಗೊಬ್ಬರ ಆಗ್ಬೋದು, ಕುರಿ ಗೊಬ್ಬರ ಕೊಡಲ್ಲ. ಇನ್ ಕಬ್ಬು ಕಟಾವ್ ಬರುತ್ತೆ? ಕಟಾವ್ ಮಾಡೋದು ಕೊಡಲ್ಲ. ಏನು ಒಂದೇ ಸಲ ಒಂದು 40-50 ಮೂಟ ಹಾಕಿದ ಮೇಲೆ ಮತ್ತೆ ಕಟಾವ್ ಮಾಡೋರು ಗೊಬ್ಬರ ಕೊಡಲ್ಲ. ಏನು ಯೂರಿಯಾ ಪೊಟಾಸ್ ಆದ್ರೆ 3 ತಿಂಗಳಿಗೆ ಹಾಕ್ಬೇಕಾಗುತ್ತೆ. ಹೌದು, ಅದು ಬೇರೆ ಕೆಮಿಕಲ್ ಗೊಬ್ಬರ ಆದ್ರೆ ಹಾಕ್ಬೇಕು. ಕೆಮಿಕಲ್ ಗೊಬ್ಬರ ಆದ್ರೆ 3-3 ತಿಂಗಳಿಗೂ ಹಾಕ್ತಾರೆ, ಮತ್ತೆ ಒಂದ್ಸಲ ಪಟ ಎತ್ತಿಸ್ತಾರೆ, ಎಲ್ಲನೂ ಮಾಡ್ತಾರೆ. ನಾವು ಒಂದ್ಸಲ ಗೆಡ್ಡೆಗೆ ಮಣ್ಣು ಹಾಕಿದ ಮೇಲೆ ಮತ್ತೆ ಯಾವ ರೀತಿ ಗೊಬ್ಬರನು ಕೊಡಲ್ಲ. ನಾವೇನು ಜೀವಾಣುಗಳು ನಾವೇನ್ ಮಾಡ್ಕೊಂಡಿದೀವಿ, ಜೀವಾಮೃತ ಆಗ್ಬೋದು ಮತ್ತೆ ರಸಗೊಬ್ಬರ ಆಗ್ಬೋದು ಮತ್ತೆ ಗೊಬ್ಬರಿಗೆ ಎಷ್ಟು ಸರಿ ಬರುತ್ತೆ ಅದನ್ನ ಮಾತ್ರ ಟೆನ್ಷನ್ ಮಾಡ್ತೀವಿ. ಏನು ಗೊಬ್ಬರಿಗೆ ಎಷ್ಟು ಇದೆ, ಜೀವಾಮೃತರ ಮಾತ್ರ 20 ದಿನಕ್ಕೆ ಒಂದ್ಸಲ ಒಂದು ಎಕರೆಗೆ ಬಿಡ್ತಾ ಇರ್ತೀವಿ. ಎಲ್ಲಾನು ಮಿಕ್ಸ್ ಮಾಡಿ ಬಿಡ್ತೀವಿ. ಹನಿ ನೀರಾವರಿ ಪದ್ಧತಿಯಲ್ಲಿ ಬಿಡ್ತೀವಿ. ರಸಾವರಿ ಮಾಡಿ ಬಿಡ್ತೀವಿ. 20 ದಿನಕ್ಕೆ ಒಂದ್ಸಲ ಬಿಡ್ತಾ ಇರ್ತೀವಿ. ಕಬ್ಬು ಕಟಾವಾಗವರೆಗೂ ಬಿಡ್ತೀವಿ. ನೀವು ಮುಂಚೆ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿ ಬೆಳೆದಿದ್ರಿ ಕಬ್ಬನ, ಈಗ ಸಾವಯವಕ್ಕೆ ಸಂಪೂರ್ಣವಾಗಿ ಮಾಡಿದ್ದೀರಿ, ಯಾವ್ದು ಉತ್ತಮ ಇಳುವರಿಯನ್ನು ಕೊಡ್ತಾ ಇದೆ ಅಂತ ಅನ್ಸುತ್ತೆ ಸರ್? ನಾವು ರಾಸಾಯನಿಕ ಮಾಡ್ಬೇಕಾಗ್ತಾ ಇರಲಿಲ್ಲ, ಅದಕ್ಕೆ ಯೂರಿಯಾ ಹಾಕ್ದಾಗ ಬರಲ್ಲ ಸರ್. ಈಗ ಯೂರಿಯಾ ಜಾಸ್ತಿ ಕೊಟ್ಟಾಗ ಕಬ್ಬಿಗೆ ಬೆಲ್ಲ ಸರಿ, ನಾವು ಕೇಳಿದಂತ ಕಲರ್ ಬರಲ್ಲ, ಕಲರ್ ಬರಲ್ಲ, ರಸ ಬರಲ್ಲ, ರಸ ಬರಲ್ಲ, ಚೆನ್ನಾಗಿ ಬಳಿಬೇಕು, ಚೆನ್ನಾಗಿ ಬಳಿತಿರಲ್ಲ ಕಬ್ಬು, ರಸನೂ ಬರಲ್ಲ. ಹಂಗಾಗಿ ತುಂಬಾ ತೊಂದರೆ ಆಗ್ತಿತ್ತು. ಇಳುವರಿ ಸ್ಟಾರ್ಟಿಂಗ್ ಅಲ್ಲಿ ಬಂತು, ಮತ್ತೆ ಒಂದು ಕುಸಿತ ಬಂತು ಗೊಬ್ಬರ ರಾಸಾಯನಿಕ. ಒಟ್ಟಿನಲ್ಲಿ ಇವಾಗ ಇಳುವರಿ ಏನ್ ಕಡಿಮೆ ಆಗಿಲ್ಲ ನಿಮ್ಗೆ? ಇವಾಗೇನು ಇಳುವರಿ ಕಮ್ಮಿ ಆಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ 50 ಸರ ಜೀವಾಮೃತ ಮಾಡಕ್ ಸಾವಯವ ಕೃಷಿ ಮಾಡಕ್ ನಿಂತ್ಕೊಂಡಾಗ ಎಕರೆಗೆ ಒಂದ್ 40-50 ಸರ ಬೆಲೆ ಬತ್ತಾಯ್ತು. ಈಗ 3-4 ವರ್ಷದಿಂದ ಈಚೆಗೆ ಕನಿಷ್ಠ ನಮ್ಮ ಒಂದು ಅನುಭವದಲ್ಲಿ ಕನಿಷ್ಠ 80 ಕ್ವಿಂಟಲ್ ಬೆಲೆ ಬೆಳೆದಿದ್ದೀನಿ. 80 ಕ್ವಿಂಟಲ್ ಬೆಲ್ಲ ಅಂದ್ರೆ ಇದೆ ಟನ್ ಆದ್ರೆ 70 ಬರುತ್ತೆ. 70 ಟನ್ ಕಬ್ಬು, 70 ಟನ್ ಕಬ್ಬು, 80 ಕ್ವಿಂಟಲ್ ಭತ್ತ ಬೆಲ್ಲ ಬರುತ್ತೆ. ಬೆಲ್ಲ ಬರುತ್ತೆ. ಈಗ ಬೆಲ್ಲವನ್ನ ಮಾಡುವಂತಹ ವಿಧಾನಕ್ಕೆ ಬರೋಣ ಹೇಳಿ. ನೀವು ಅಲ್ಲಿಂದ ತಂದಂತಹ ಕಬ್ಬನ್ನ ಯಾವ ರೀತಿಯಲ್ಲಿ ಒಂದು ಆದೆ ಮನೆಯಲ್ಲಿ ರಸವನ್ನು ತೆಗೆದ ಮೇಲೆ ನೀವು ಮೋಟ್ರಿಟ್ಟು ಅದನ್ನು ರಸವನ್ನು ತೆಗೆದ ಮೇಲೆ ಯಾವ ವಿಧಾನಗಳನ್ನು ಅಳವಡಿಸ್ಕೊಂಡು ಸಾವಯವದಲ್ಲಿ ಯಾವುದೇ ರಾಸಾಯನಿಕವನ್ನು ಬಳಸದೆ ಅಂದರೆ ಹೇಗೆ ನೀವು ತಯಾರು ಮಾಡ್ಕೊಂಡು ಬರ್ತೀರಿ ಹೇಳಿ. ನಾವು ಒಂದು ನಮ್ಮ ಅಂದಾಜಲ್ಲಿ ಒಂದು ಟನ್ನು ಅಂತ ಹೇಳೋಕ್ಕಾಗಲ್ಲ. ಒಂದು ನಮ್ಗೆ ಗೊತ್ತಿರುತ್ತೆ ಇಷ್ಟು ಕರೆದ್ರೆ ಇಷ್ಟು ಬೆಲೆ ಬರುತ್ತೆ ಅಂತ ಗೊತ್ತಿರುತ್ತೆ. ಅಷ್ಟು ಹಾಲನ್ನು ನಾವು ಕರೆದಾಗ ಏನು ಮಾಡ್ತೀವಿ, ಅಲ್ಲಲ್ಲಿ ಜಾಲರಿ ಹಾಕಿದ್ವಿ, ಹಾಲನ್ನ ಸೋಸ್ಕೊಂಡು ಹೋಗ್ಬೇಕು. ಒಂದು 2 ಫಿಲ್ಟರ್ ಆಗಿ ಆಮೇಲೆ 3ನೇದಕ್ಕೆ ಕೊಪ್ಪರಕ್ಕೆ ಹೋಗಿ ಬೀಳುತ್ತೆ. ಅದು ಕೊಪ್ಪರಕ್ಕೆ ಬಿದ್ದಾಗ ಏನಾಗುತ್ತೆ, ನಾವು ಬೆಂಡ ರಸ ಬೆಂಡ ಪುಡಿ ಅಂತಿದೆ, ಅದು ಎಲ್ಲ ಕಡೆ ನಾವು ವಿಚಾರಿಸ್ಬಿಟ್ಟು ಅದನ್ನು ಹಾಕೋದು. ಬೆಂಡ ಪುಡಿ ಅಂತಿದೆ, ಆ ಬೆಂಡ ಪುಡಿನ ಕೊಳೆ ತೆಗೆಯೋಕ್ಕೋಸ್ಕರ ಹಾಕ್ತೀವಿ. ಅದನ್ನು ಫಸ್ಟು ಬೆಂಡ ಪುಡಿನೇ ಹಾಕೋದು ಫಸ್ಟು ಹಾಲು ಬಿಡೋಕೆ ಮೊದಲು. ಅಲ್ಲ, ಈ ಬೆಂಡೆ ಪುಡಿ ಅಂದ್ರೆ ಅದು ಒಂದು ರಾಸಾಯನಿಕನೇ ಆಯ್ತಲ್ಲ. ಹಾಗಾರ ಯಾವುದು ಈ ಬೆಂಡೆ ಪುಡಿ? ಬೆಂಡೆ ಪುಡಿ ರಾಸಾಯನಿಕ ಇಲ್ಲ ಅಂತ ನಾವು ಕೆಲವು ಕಡೆ ಏನು ಈ ಮಂಡ್ಯ ವಿಸಿ ಪರಮ ಆಗ್ಬೋದು, ಮತ್ತೆ ನಮ್ಮ ಮಂಡ್ಯ ದೇವೇಗೌಡರು ಆಗ್ಬೋದು, ಅಲ್ಲೆಲ್ಲ ಕೇಳ್ಕೊ ಬಂದು ಅಲ್ಲೆಲ್ಲ ಅದನ್ನ ಹಾಕ್ಬೋದು, ಏನು ತೊಂದರೆ ಇಲ್ಲ, ಅದು ಅಂತ ಏನು ಕೆಮಿಕಲ್ ಅಲ್ಲ ಅದು ಅಂತಂದ್ರು. ಕೊಳೆ ತಾಯಕ್ ಮಾತ್ರ ಅಂತ ಅವ್ರು ಹೇಳ್ತಾರೆ, ಏನು ನಾವು ಕಬ್ಬಲ್ಲಿ ಏನು ಕೊಳೆ ಇರುತ್ತೆ ಅದನ್ನ ತಾಯಕ್ಕೋಸ್ಕರ ಬೆಂಡೆ ಪುಡಿ ಹಾಕ್ಬೋದು, ಅದು ಬೆಂಡೆ ಕಡ್ಡಿಯಿಂದೇ ಮಾಡಿರೋದು ಪುಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನ ಬಳಸ್ತೀವಿ, ಅದನ್ನ ಬಳಸ್ಬಿಟ್ಟು ಅದನ್ನ ಬಳಸ್ತೀವಿ. ಮತ್ತೆ ಸುಣ್ಣ ಅಂದ್ರೆ ನಾವೇನು ಈಗ ನಾವು ಇನ್ಲಿಕ ಮೊದ್ಲು ಏನು ಸುಣ್ಣ ಅಂತ ಬರ್ತಾ ಇತ್ತು, ಆ ಸುಣ್ಣನ ಇಷ್ಟು PH ಮುಖಾಂತರ ಅಂದ್ರೆ ಈಗ ನಾವು ಕಬ್ಬನ್ನ ಇದ್ರಲ್ಲೇ 5.6 ಮತ್ತು 7 ಇರುತ್ತೆ ಕ್ಷಾರಗುಣ, ಅದನ್ನ 6.5 ತರಬೇಕು ಅಂತಂದಾಗ ಅಷ್ಟು ಸುಣ್ಣ ನಾವು ಹಾಕ್ಬೇಕು. ಒಂದ 100 ಮಿಲಿ ಆಗ್ಬೋದು ಅಥವಾ 200 ಮಿಲಿ ಆಗ್ಬೋದು, 6.5 ಬರೋವರೆಗೂ ಹಾಕ್ಬೇಕು. ಹಾಕಿ PH ಮುಖಾಂತರ ಚೆಕ್ ಮಾಡ್ತೀನಿ. ಅಷ್ಟು ಹಾಕಿದಾಗ ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನಿಂತ್ಕತ್ತೆ. ಅತಿ ಕಪ್ಪು ಅಂತೂ ಬರಲ್ಲ, ಕೆಂಪು ಆಗ್ಬೋದು, ಒಂದು ಸ್ವಲ್ಪ ವೈಟ್ ಬರ್ಬೋದು, ಆ ಕಲರ್ ನಿಂತ್ಕತ್ತೆ. ಆ ಕಲರ್ ಮಾಡಿದಾಗ 6.5 ಹಾಕ್ಬೇಕು. 6.8 ಕೊಂಡಾದ್ರೆ ಫುಲ್ ಬ್ಲ್ಯಾಕ್ ಆಗುತ್ತೆ ಬೆಲ್ಲ, ಫುಲ್ ಕಪ್ ಆಗುತ್ತೆ. ಈಗ ನೀವು ಸುಣ್ಣ ಹಾಕ್ತೀನಿ ಅಂತ ಹೇಳಿದ್ರೆ, ಬೆಂಡೆ ಪುಡಿ ಹಾಕ್ತೀನಿ ಅಂತ ಹೇಳಿದ್ರೆ, ಪುನಃ ಕೆಲವೊಂದು ಬೇರೆ ವಸ್ತುಗಳನ್ನು ನಾವು ಸಾವಯವ ಅಂತ ಅಂದಮೇಲೆ ಸಂಪೂರ್ಣ ಏನು ಮೂಲ ವಸ್ತು ಇರುತ್ತೆ ಅದನ್ನೇ ನಾವು ಉತ್ಪನ್ನವಾಗಿ ತಗೋಬೇಕು. ಪುನಃ ನೀವು ಏನೋ ಅಲ್ಲಿಗೆ ಬೇರೆ ಅಂಶವನ್ನು ಸೇರಿಸ್ದಂಗೆ ಆಗ್ತಲ್ಲ. ನಾವು ಮೊದಲು ಕೆಮಿಕಲ್ ಬೆಲ್ಲ ಮಾಡ್ತಿರ್ಬೇಕಾದ್ರೆ ಸುಣ್ಣ ಹಾಕಲ್ಲ, ಸುಣ್ಣ ಹಾಕಿರಲ್ಲ, ಆ ಸುಣ್ಣ ಹಾಕಿದಾಗ ತಡೆಯಲ್ಲ. ಇದಕ್ಕೆ ಗಟ್ಟಿ ಬೆಲ್ಲ ಬರಲೇಬೇಕು ಅಂದ್ರೆ ನೀವು ಸುಣ್ಣ ಹಾಕ್ಲೇಬೇಕು. ಏನು ಸುಣ್ಣ ಅಂತ ನೀವೇನು ಕೇಳ್ತೀರಾ, ಈಗ ಅದು ನಮ್ಮ ಭೂಮಿಲಿ ಇರ್ತಕ್ಕಂಥ ಸಾವಯವ ಸುಣ್ಣ ಅದು. ಈಗ ಎಲ್ಲ ಕಡೆನೂ ಉಪಯೋಗಿಸ್ತಾರೆ, ಈಗ ಬಾ ಎಲೆ ಸುಣ್ಣ ಎಲೆ ಎಡಕ್ಕೆ ಹಾಕೊಳ್ಳೋಕ್ಕಾಗಲಿ ಮತ್ತೊಂದು ಕಾಲಿ ಪ್ರತಿಯೊಂದಕ್ಕೂ ಸುಣ್ಣನ ಬಳಸ್ತಾರೆ. ಹಾಗಾಗಿ ಅದು ಸಾವಯವ ಸುಣ್ಣ ಆಗುತ್ತೆ ಹೊರತು ಯಾವುದೇ ರೀತಿ ಕೆಮಿಕಲ್ ಅಂತ ಆಗಲ್ಲ. ಅದು ಸುಣ್ಣ ಬಳಸಿದಾಗ ಬೆಲ್ಲನೂ ಕೂಡ ಗಟ್ಟಿ ಬರುತ್ತೆ. ಅದನ್ನು ಎಷ್ಟು ಬೇಕೋ ಅಷ್ಟು ಸುಣ್ಣ ಹಾಕಿದ್ರೆ ಮಾತ್ರ ಟೀ ಕಾಫಿ ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ಜಾಸ್ತಿ ಸುಣ್ಣ ಕೊಟ್ಟಾಗಿರುತ್ತೆ, ಟೀ ಮತ್ತು ಕಾಫಿ ಹಾಲು ಹಾಕಿದಾಗ ಒಡ್ಕೊಬಿಡ್ತದೆ. ಅದು ಕೆಲವು ಜನಗಳ ನಮ್ಮ ರೈತರು ಕೆಲವರು ಹಂಗೆ ನಾವು ಕೊಟ್ಟಂಥ ಸಾವಯವ ಬೆಳೆದಲ್ಲಿ ಸುಣ್ಣ ಜಾಸ್ತಿ ಆಗಿ ಕೊಟ್ಟಂಥ ಬೆಳೆದಲ್ಲಿ ಹಾಲು ಒಡ್ಕತ್ತದ ಅಂತ ಅವರು ಹೇಳಿದಾಗ ಮತ್ತೆ ಅದನ್ನು PH ಮುಖಾಂತರ ಕಮ್ಮಿ ಹಾಕಿ ಇವಾಗ ನಾವು ಮಾಡ್ತಾ ಇರೋಂಥ ಬೆಳೆದಲ್ಲಿ ಯಾವುದೇ ರೀತಿ ಕಂಪ್ಲೇಂಟು ಬರ್ತಾ ಇಲ್ಲ, ಎಲ್ಲ ಕೂಡ ಚೆನ್ನಾಗಿದೆ ಅಂದ್ಬಿಟ್ಟು ತಗೋತಾ ಇದ್ದಾರೆ. ಯಾವ ರೀತಿಯಾದ ಅಚ್ಚುಗಳನ್ನ ತಯಾರಿಸ್ತಾ ಇದ್ದಾರೆ ನೀವು? ಸಣ್ಣ ಅಚ್ಚು, ದೊಡ್ಡ ಅಚ್ಚು, ಉಂಡೆ ಈ ಥರ ಮಾಡ್ತಾ ಇದ್ದೀರಾ? ಸರ್, ನಾವು ಆನೆ ಅಚ್ಚು ಅಂತ ಬರುತ್ತೆ, ಅದು ಅದೊಂದು ತಯಾರಿಸ್ತಾ ಇದ್ದೀವಿ. ಮಾಮೂಲಿ 100 ಗ್ರಾಮ್ ಅಚ್ಚು ಅಂತ ಬರುತ್ತೆ, ಅದೊಂದು ತಯಾರಿಸ್ತೀವಿ. ಮತ್ತೆ ಈಗ ಇತ್ತೀಚೆಗೆ ನೋಡೋಣ, ಒಂದು ಹೊಸದಾಗಿ ಏನಾದ್ರು ಒಂದು ಮಾಡೋಣ ನಾವು ಅಂತಂದ್ಬಿಟ್ಟು ಈಗ ಪುಡಿ ಮಾಡ್ತಾ ಇದ್ದೀವಿ. ಈಗ ಪುಡಿ ಅಂತ ಉಜ್ಜಿ ನಾವೇ ಸ್ವಂತ ತಯಾರು ಮಾಡಿ ನಾವೇ ಉಜ್ಜಿ ಅದನ್ನು ಪುಡಿ ಅಂತ ಮಾಡ್ತಾ ಇದ್ದೀವಿ. ಮತ್ತೆ ಆ ಪುಡಿನ 3 ಥರ ಮಾಡ್ತಾ ಇದ್ದೀವಿ. ಒಂದು ಫುಲ್ ಪುಡಿ ಆಗುತ್ತೆ, ಫಿಲ್ಟರ್ ಆಗುತ್ತೆ. ಒಂದು ಅದ್ರಲ್ಲಿ ಬರ್ತಕ್ಕಂಥ ಒಂದು 7ನೇ ಐಟಮ್ ಸಣ್ಣ ಬರುತ್ತೆ, 3ನೇದು ಫುಲ್ ದಪ್ಪ ಬರುತ್ತೆ. ಒಂದ್ಸಲ ಜಾಲಿ ಆಡಿಸ್ದಾಗ 3 ಥರ ಬರುತ್ತೆ, ಅದು ಪುಡಿ ಆಗ್ಬೋದು ಅಥವಾ ದಪ್ಪ ಕಾಲು ಆಗ್ಬೋದು. 3ನು ಸಪ್ರೇಟ್ ಪ್ಯಾಕ್ ಮಾಡಿ ಮಾರಾಟ ಮಾಡ್ತೀವಿ. ಈಗ ಮಾರುಕಟ್ಟೆಗೆಲ್ಲ ಏನು ವ್ಯವಸ್ಥೆ ಕಂಡುಕೊಂಡಿದ್ದೀರಿ? ಸರ್, ಇತ್ತೀಚೆಗೆ ನಾವು ಬೆಲ್ಲನೆಲ್ಲ ಟೆಸ್ಟ್ ಮಾಡಿಸಿದ್ದೀವಿ, ಎಲ್ಲ ಕಡೆಯಿಂದ ಟೆಸ್ಟ್ ಮಾಡಿಸಿ FSS ನಂಬರ್ ಎಲ್ಲ ತಕೊಂಡಾದ್ಮೇಲೆ ಸರ್ಟಿಫಿಕೇಶನ್ ಮಾಡಿಸಿದ್ರಿ? ಮಾಡಿಸಿದ್ವಿ, ಎಲ್ಲ ಥರದ ಸರ್ಟಿಫಿಕೇಟ್ ಕಟ್ಪತಿ ಒಂದು ಮಾಡಿಸಿದ್ವಿ. ಅದು ಮಾಡಿಸಾದ್ಮೇಲೆ ಏನಾಯ್ತು, ಈಗ ನಾವು ಅಲ್ಲಲ್ಲಿ ಪ್ರಚಾರ ಒಬ್ಬರಿಂದ ಒಬ್ಬರಿಗೆ ಅದು ಮಾತಲ್ಲಿ ಅಲ್ಲ ಎಲ್ಲರೂ ಗೊತ್ತಾಗುತ್ತೆ. ಈಗ ನಾವು ಹಿಂಗೆ ಪ್ರಚಾರ ಅಂತ ಎಲ್ಲೂ ಕಡೆ ಹೋಗಿದ್ರಲ್ಲ, ಒಬ್ರಿಗೊಬ್ರು ಗೊತ್ತಾಗಿ ಗುಂಡ್ಲಿಪೇಟೆ ಆಗ್ಬೋದು, ಮೈಸೂರು ಆಗ್ಬೋದು, ನಂಜನಗೂಡು ಆಗ್ಬೋದು, ಮತ್ತು ಚಾಮರಾಜನಗರ ಆಗ್ಬೋದು, ನಮಗೆ ಗೊತ್ತಿರೋಂಥ ಸ್ನೇಹಿತರಿಗೆ ನಾವು ಕೊಟ್ಟಾಗ ಅವ್ರು ಅಲ್ಲಲ್ಲಿ ಪ್ರಚಾರ ಮಾಡಿ ಎಲ್ಲ ಬಂದು ತಗೋತಾ ಇದ್ರು. ಬಾಯಿಂದ ಬಾಯಿ ಪ್ರಚಾರ ಆಗಿದೆ. ಈಗ ಇನ್ನೂ ಕೂಡ ಪ್ರಚಾರ ಜಾಸ್ತಿ ಆಗಲಿ ಅಂತ ಅಂದ್ಬಿಟ್ಟು ಈಗ ನಾವು ಮೊನ್ನೆ ತಾನೇ ಸುತ್ತೂರು ಜಾತ್ರೆಯಲ್ಲಿ ಸ್ಟಾಲನ್ನು ಹಾಕಿದಾಗ ಅಲ್ಲೂ ಕೂಡ ಚೆನ್ನಾಗಿ ರಿಜೆಕ್ಟ್ ಬಂತು, ಎಲ್ಲ ತಗೊಂಡು ಈಗ ತುಂಬ ಜನ ನೆನ್ನೆಯಿಂದ ಕೇಳ್ತಾ ಇದ್ದಾರೆ. ಈಗ ಚೆನ್ನಾಗಿದೆ ಬೆಲ್ಲ ನಿಮ್ದು, ಹಾಲು ಟೀ ಒಡ್ಕೊಳ್ಳಲ್ಲ, ಒಳ್ಳೆ ರೀತಿಯಲ್ಲಿ ಮಾಡಿದಿರಿ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಪ್ರತಿಕ್ರಿಯೆ ಚೆನ್ನಾಗಿದೆ? ಪ್ರತಿಕ್ರಿಯೆ ಚೆನ್ನಾಗಿದೆ. ನಿಮಗೆ ಬೆಲ್ಲವನ್ನು ಈಗ ತಯಾರು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ 4 ಎಕರೆ ಕಬ್ಬು ಅದು ಒಂದು ಬಾರಿ ಕಟಾವಾಗಿ ಬರುತ್ತೆ, ಒಂದೇ ಬ್ಯಾಚಿಗೆ ಕಟಾವ್ ಮಾಡಿಬಿಡ್ತೀರಾ? ಇಲ್ಲ, ನಮ್ಮಲ್ಲಿ 4 ಎಕರೆ ಕಬ್ಬನ್ನ ನಾವು ಏಡ್ ತರ ಮಾಡ್ಕೊತೀವಿ. ಅಂದ್ರೆ ಒಂದ್ಸಲ 7 ಎಕರೆ ಹಾಕಿದ್ರೆ ಮತ್ತೆ ಒಂದ್ 3 ತಿಂಗಳು ಬಿಟ್ಟು 7 ಎಕರೆ ಹಾಕ್ತಿವಿ, ಅಲ್ಲಿ 4 ಎಕರೆ ಆಯ್ತು ಅಂದಿಟ್ಕೊಳ್ಳಿ. ಆ 4 ಎಕರೆ ನಮ್ಮಲ್ಲಿ ತೀರೋಯ್ತು ಅಂತಂದಾಗ ನಮ್ಮ ಸ್ನೇಹಿತರೊಬ್ರು ಇವಾಗ ಹೊಸದಾಗಿ ಪಮಿತ್ ಕುಮಾರ್ ಅಂದ್ಬಿಟ್ಟು ಅವರು ಮಾಡಿದ್ದಾರೆ, ಈಗ ಅವರು ಸಾವಯವ ಕೃಷಿ ಮಾಡಿ 5 ವರ್ಷ ಆಯ್ತು. ಈಗ ಅವ್ರದ್ದು ಒಂದು 3 ಎಕರೆ ಕಬ್ಬಿದೆ. ಅವರು ಮತ್ತೆ ನಾನು ಇಬ್ಬರು ಪಾರ್ಟ್ನರ್ ಆಗಿ ಈ ಬೆಲ್ಲನ ಸಾವಯವ ಬೆಲ್ಲನ ಮಾಡಿ ಎಲ್ಲ ಕಡೆನ ಪ್ರಚಾರ ಮಾಡಿ ಮಾರಾಟ ಮಾಡೋಣ ಅಂದ್ಬಿಟ್ಟು ಅವರ ಮುಖಾಂತರದಿಂದ ನಾವು ಕೂಡ ಇವಾಗ ಮೊದಲಿಗಿಂತ ಜಾಸ್ತಿ ಕೂಡ ಪ್ರಚಾರ ಮಾಡ್ತಾ ಇದ್ದೀನಿ. ಈಗ ಇಬ್ಬರದ್ದು ಕಬ್ಬು ತೀರೋಗ್ತಪ್ಪ, ಬೇಡಿಕೆ ಜಾಸ್ತಿ ಆಯಿತು, ಇನ್ನೂ ಹೆಚ್ಚಿನ ಬೆಲ್ಲ ಸಾವಯವ ಬೆಲ್ಲವನ್ನು ತಯಾರು ಮಾಡಬೇಕು ಅನ್ನೋದಂತು ಪರಿಸ್ಥಿತಿ ನಿರ್ಮಾಣ ಆದರೆ ಏನು ಮಾಡ್ತೀರಿ? ಅವಾಗ ಈಗ ನಮ್ಮಿಬ್ಬರದ್ದು ಕಬ್ಬು ತೀರೋಯ್ತು ಅಂತಂದಾಗ ನಾವೇನು ಮಾಡ್ತೀವಿ ಅಂತಂದಾಗ ನಮ್ಮ ಸ್ನೇಹಿತರಲ್ಲಿ, ನಮ್ಮ ಸ್ನೇಹಿತರು ಸುಮಾರು ಜನ ಇದ್ದಾರೆ, ಅವ್ರು ಯಾರು ಆಸಕ್ತಿ ಅಂದರೆ ನಾವು ಸಾವಯವ ಕೃಷಿ ನಾವು ಮಾಡ್ತೀವಿ ಅಂತ ನಮ್ಮ ಮುಂದೆ ಯಾರು ಬಂದು ಹೇಳ್ತಾರೆ, ಅವ್ರನ್ನ ನಾವು ಸಾವಯವ ಕೃಷಿಯಲ್ಲಿ ಬೆಲ್ಲನ ನೀವು ಕಬ್ಬನ್ನ ಬೆಳೀರಿ ನಾವು ತಗೋತೀವಿ ಅಂತ ನಾವು ಹೇಳ್ತೀವಿ ಅವ್ರಿಗೆ. ಆಗೇನಾಗುತ್ತೆ, ಅವ್ರ ಕಬ್ಬನ್ನು ಟೆಸ್ಟ್ ಮಾಡಿಸ್ತೀವಿ, ಕಬ್ಬನ್ನ ಸಾವಯವ ಕೃಷಿಲಿ ಆಗಿದೆಯಾ ಇದು ಆಗಿಲ್ವ ಅಂತ ಒಂದೆರಡು ಕಬ್ಬು ತರಿಸಿ ನಾವು ಟೆಸ್ಟ್ ಮಾಡಿಸಿದಾಗ ಅಲ್ಲೇ ರಿಪೋರ್ಟ್ಲಿ ಗೊತ್ತಾಗುತ್ತೆ, ನಮಗೆ ಸರ್ಟಿಫಿಕೇಟ್ ಗೊತ್ತಾಗುತ್ತೆ ಏನು ಎತ್ತಲ ಅಂತ. ಅದೇನಾದ್ರು ಸಾವಯವ ಕೃಷಿಲಿ ಬೆಳೆದಿದ್ದಾರೆ ಅಂದರೆ ನಾವು ಅವ್ರ ಕಬ್ಬನ್ನ ತಗೋತೀವಿ, ಇಲ್ಲ ಅಂತಂದರೆ ಅವ್ರ ಕಬ್ಬನ್ನ ಕ್ಯಾನ್ಸಲ್ ಮಾಡ್ತೀವಿ. ಯಾರ್ದು ಸಾವಯವ ಕೃಷಿಲಿ ಬೆಳೆದಿದ್ದಾರೆ ಅವ್ರ ಕಬ್ಬನ್ನ ತಗೊಂಡು ನಮ್ಮ ಕಬ್ಬು ಬರೋವ್ರಿಗೆ ಅದನ್ನು ಅವ್ರ ಕಬ್ಬನ್ನ ತಗೊಂಡು ಬೆಲ್ಲ ಮಾಡ್ತಾ ಇರ್ತೀವಿ. ಈಗ ನಿಮ್ಮ ಅಲೆ ಮನೆಯಲ್ಲಿ ರಾಸಾಯನಿಕಗಳನ್ನು ಬಳಸಿ ಬೆಲ್ಲವನ್ನು ತಯಾರು ಮಾಡತಕ್ಕಂಥದ್ದು ಸಂಪೂರ್ಣ ನಿಂತಿದೆಯಾ? ಈಗ ಒಂದು ಹೆಚ್ಚಿಗೊಂದು 3 ತಿಂಗಳಿಂದ ಕಂಪ್ಲೀಟ್ ಆಗಿ ನಿಂತಿದೆ. ಈಗ ಕಂಪ್ಲೇಂಟ್ ಇದೆ. ಏನಕ್ಕೆ ನಿಂತಿದೆ ಅಂತಂದರೆ ಅದಕ್ಕೊಂದು ಉದಾಹರಣೆ ಏನಪ್ಪ ಅಂದರೆ, ಇತ್ತೀಚೆಗೆ ನಮ್ಮ ಪಮಿತ್ ಕುಮಾರ್ ಅವರು ನಮ್ಮ ಕೈ ಜೋಡಿಸಿದ ಮೇಲೆ ಅವ್ರ ಫ್ರೆಂಡ್ ಒಬ್ಬರು ಗೊತ್ತಿತ್ತಂತೆ, ಅವ್ರ ಮುಖಾಂತರ ಕೇರಳ ಪಾರ್ಟಿನ ಹಿಡಿದಿದ್ದಾರೆ. ಈಗ ಅವ್ರು ಕೇರಳದವ್ರು ಬಂತಾರೆ, ಅವ್ರು ನಮ್ಮ ಕಪ್ಪೆಲ್ಲೇ ಬೇಕು, ನೀವು ಎಷ್ಟೇ ನೀವು ಮಾಡಿದ್ರು ಕೂಡ ನಾವು ಅಷ್ಟು ಬೆಲೆ ನಾವು ತಗೋತೀವಿ ಅಂತ ಅಂದ್ಬಿಟ್ಟು 51 ರೂಪಾಯಿಗೆ ರೈಟನ್ನು ಫಿಕ್ಸ್ ಮಾಡಿ ಈಗ ನಾವು ಬೆಳೆದಂಥ ಕಪ್ಪು ಬೆಲೆನ ಅವರೇ ತಗೋತಾ ಇದ್ದಾರೆ. ಹಂಗಾಗಿ ನಾವು ಯಾವುದೇ ಕೆಮಿಕಲ್ ಹಾಕದೆ ಯಾವುದೇ ರಾಸಾಯನಿಕ ಬಳಸ್ತಾನೆ ಬರೀ ಸಾವಯವ ಬೆಲೆನೇ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ನೀವು ಹೊರಗಡೆ ಈಗ ಹೇಳ್ತಾ ಇದ್ರೆ ಬೇರೆ ಬೇರೆ ಸ್ಟಾಲ್ಗಳಿಗೆ ಮಾರುಕಟ್ಟೆಗೆ ಹೋಗ್ತೀವಿ, ಅಲ್ಲಿ ಪ್ರಚಾರದ ಉದ್ದೇಶ ಮತ್ತು ಮಾರುವಂಥ ಉದ್ದೇಶದಿಂದ ಅಲ್ಲಿ ಬಂದಂಥ ಗ್ರಾಹಕರು ಈ ಸಾವಯವ ಬೆಲ್ಲನ ಅಲ್ವಾ ಅಂತ ಕೆಲವರಿಗೆ ಅನುಮಾನಗಳಿರುತ್ತೆ. ಅವರಿಗೆ ಹೇಗೆ ನೀವು ಆ ಅನುಮಾನವನ್ನು ಹೋಗಲಾಡಿಸೋದಕ್ಕೆ ಯಾವ ರೀತಿಯೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ? ಅಲ್ಲಿ ಸಾವಯವ ಬೆಲ್ಲ ನಮ್ಮ ಹತ್ರ ತಗೊಂಡಾಗ ಬಂದಾಗ ಪ್ರತಿಯೊಬ್ಬರು ಕೇಳೋದು ಇಷ್ಟೇ, ಸಾವಯವ ಬೆಲ್ಲ ಅಂತಂದಾಗ ಕಪ್ಪಿರಬೇಕು ಅಂತ ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಅದೇ ಬರೋದು. ಏನು ಕಪ್ಪು ಇದ್ರೆ ಮಾತ್ರ ಸಾವಯವ ಬೆಲ್ಲ, ಈ ಕಲರ್ ಇದ್ರೆ ಸಾವಯವ ಬೆಲ್ಲ ಅಲ್ಲ ಅಂತ ಅವರು ತಿಳ್ಕೊಂಡಿದ್ದಾರೆ. ಕಲರ್ ಅಂದ್ರೆ ಏನು, ನಿಮ್ಗೆ ಸ್ವಲ್ಪ ಬೆಳೆ ಬರುತ್ತೆ ಅದು ಕಲರ್ ಏನು ಬೆಳೆ, ನಾವು ಸಾವಯವದಲ್ಲೇ ಕಬ್ಬನ್ನ ಬೆಳೆದು ಎಷ್ಟು ಬೇಕೋ ಅಷ್ಟು ಸುಣ್ಣ ಹಾಕಿದಾಗ ನಾವು ಕೇಳ್ದಂತ ಕಲರ್ ನಿಂತ್ಕತ್ತದೆ. ಇಲ್ಲ ಕೆಮಿಕಲ್ ಕಬ್ ಬೆಳೆದು ಸುಣ್ಣ ಹಾಕ್ರು ಕೂಡ ಕಪ್ಪಾಗುತ್ತೆ, ಅದು ಗೊತ್ತಾಗಲ್ಲ, ಫುಲ್ ಕಪ್ಪೇ ಬರೋದು, ಅದು ನಮ್ಮ ಕಲರ್ ತರಕಂತೂ ಆಗಲ್ಲ ಆ ಕಬ್ಬಲ್ಲಿ. ಹಂಗಾಗಿ ನಾವು ಸಾವಯವದಲ್ಲೇ ಬೆಳೆದಿರಿಂದ ನಮ್ದು ಒಂದು ಕಲರ್ ನಿಂತ್ಕತ್ತದೆ, ಅತಿ ಕೆಮಿಕಲ್ ಹಾಕದೆ ಹೋದ್ರು ಕೂಡ ಏನು ಕಲರ್ ಬರುತ್ತೆ ಸಾವಯವದಲ್ಲಿ. ಬೆಳಗಲ್ದೇ ಇದ್ರು ತೀರಾ ಬೆಳಗಂತೂ ಬರಲ್ಲ, ತೀರಾ ಕಪ್ಪು ಬರಲ್ಲ, ಮಧ್ಯದಲ್ಲಿ ಇರುತ್ತೆ. ಆದ್ರೆ ನಮ್ಮ ಜನ ಏನಂತಾರೆ, ಕಪ್ಪೆಲ್ಲನೇ ಮತ್ತೆ ಸಾವಯವ ಬೆಲ್ಲ ಹರಳೆಣ್ಣೆ ಕಲರ್ ಇರುತ್ತೆ. ಹೌದು, ಅಲ್ಲೆಲ್ಲ ಕಲರ್ ಇರುತ್ತೆ, ಈ ಕಪ್ಪೆಲ್ಲನೇ ಮತ್ತೆ ಸಾವಯವ ಬೆಲ್ಲ, ಇದು ಕಪ್ಪೆಲ್ಲ ಅಲ್ಲ ಅಂತ ಅವ್ರು ನಮ್ಮನ್ನ ಕ್ವಶನ್ ಹಾಕ್ತಾರೆ. ಆಗ ನಾವು ಅವ್ರಿಗೆ ಬಿಡಿಸಿ ಹೇಳ್ತೀವಿ, ಏನು ಈ ಇಷ್ಟು ಪಾಯಿಂಟ್ ನಿಂದ ಇಷ್ಟು ಪಾಯಿಂಟ್ ಸುಣ್ಣ ಹಾಕಿದ್ರೆ ಇಷ್ಟು ಬರುತ್ತೆ, ಜಾಸ್ತಿ ಸುಣ್ಣ ಹಾಕಿದ್ರೆ ಕಪ್ಪಾಗುತ್ತೆ, ಕಪ್ಪಾದಾಗ ಆಲು ಟೀ ಒಡ್ಕತ್ತದೆ, ಅದು ಒಡ್ಕಬಾರ್ದು ಅಂತ ನಾವು ಇದನ್ನ ಸುಣ್ಣನ ಕಮ್ಮಿ ಕೊಟ್ಟು ಈ ಕಲರ್ ನಿಲ್ಲಿಸಿದ್ದೀವಿ. ಈಗ ಒಂದ್ಸಲ ನೀವು ತಗೊಂಡೋಗಿ ಟೆಸ್ಟ್ ನೋಡಿ ನೋಡಿದಾಗ ಗೊತ್ತಾಗುತ್ತೆ ಅಂತಂದಾಗ ಅವ್ರು ನೋಡೋಣ ಈ ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ತಗೊಂಡೋಗಿ ಎಲ್ಲ ಉಪಯೋಗಿಸಿ ಓಕೆ ಮಾಡಿದ್ದಾರೆ. ಈಗ ನೀವು ಕಂಡ್ಕೊಂಡಂತ ವ್ಯತ್ಯಾಸ ಏನು, ಸಾವಯವ ವಿಧಾನದಲ್ಲಿ ತಯಾರಿಸಿದಂತಹ ಬೆಲ್ಲಕ್ಕೂ ಮತ್ತೆ ರಾಸಾಯನಿಕ ವಿಧಾನದಲ್ಲಿ ತಯಾರಿಸ್ತಕ್ಕಂತಹ ಬೆಲ್ಲಕ್ಕೂ ಏನು ವ್ಯತ್ಯಾಸವನ್ನ ನಿಮ್ಮ ವೈಯಕ್ತಿಕವಾಗಿ ನೀವು ಕಂಡ್ಕೊಂಡಿದ್ದೀರಿ? ಸಾವಯವದಲ್ಲಿ ಬೆಲ್ಲ ಬೆಳೆದಕ್ಕೂ ಮತ್ತೆ ರಾಸಾಯನಿಕ ಬೆಲ್ಲ ಬೆಳೆದಕ್ಕೂ, ರಾಸಾಯನಿಕ ಬೆಲ್ಲದಲ್ಲಿ ನಾವು ವಿಷ ಹಾಕಿ ಜನಗಳಿಗೆ ಕೊಡ್ತಾ ಇದ್ದು, ಅದನ್ನ ನಿಲ್ಲಿಸಿ ಒಳ್ಳೆ ರಾಸಾಯನಿಕ ಮುಕ್ತ ಆಹಾರವನ್ನು ಕೊಡಬೇಕು ಅಂತ ಅಂದ್ಕೊಂಡು ಮನಸ್ಸಲ್ಲೇ ಅಂದ್ಕೊಂಡು ಈಗ ನಾವು ಯಾವುದೇ ರೀತಿ ಕೆಮಿಕಲ್ನ ಹಾಕ್ದೇನೆ ಜನಗಳಿಗೆ ಒಳ್ಳೆ ಪದಾರ್ಥ ಕೊಡೋಣ, ನಾವು ಚೆನ್ನಾಗಿರ್ಬೋದು ಮತ್ತೆ ಜನಗಳು ಚೆನ್ನಾಗಿರ್ಬೋದು, ಆ ಉದ್ದೇಶಕ್ಕೋಸ್ಕರ ಈಗ ಸಾವಯವ ಕೃಷಿ ಬೆಲ್ಲನ ಮಾಡ್ತಾ ಇದ್ದೀನಿ. ಮುಂದೆ ಇದು ಹೇಗೆ ಮುಂದುವರಿಯುತ್ತೆ ಅಂತ ಅಂದ್ಕೊಂಡಿದ್ದೀರಿ? ಸರ್, ಇದನ್ನ ಮುಂದರಿಸ್ತೀವಿ ಅಂತ ಅನ್ಕೊಂಡಿದ್ದೀವಿ, ನಮ್ಮ ಸ್ನೇಹಿತರು ಆಗ್ಬೋದು ನಾವು ಆಗ್ಬೋದು, ಮತ್ತೆ ನಾವೇ ಜಾಸ್ತಿ ಕಬ್ಬು ಹಾಕ್ತಾ ಇದೀವಿ. ಈಗ ನಾವು ಏನಾಗಿದೆ, ಕೆಲವೊಂದ್ಸಲ ನಮ್ಮ ಸ್ನೇಹಿತರು ಗೊಬ್ಬರ ಹಾಕಲ್ಲ ನಾವು ಸಾವಯವ ಕೃಷಿ ಮಾಡ್ಬೇಕು ಅಂತಾರೆ, ಅವರು ಮನೇಲಿ ಒಬ್ರು ಒಪ್ಪಿದ್ರೆ ಒಬ್ರು ಒಪ್ಪಲ್ಲ. ಹಂಗಾಗಿ ಏನಾಗಿದೆ, ಬೇಡಾಗಿ ಬೇರೆ ಕಡೆ ನಾವು ಕಬ್ಬು ಮಾಡೋದು, ನಮ್ಮಲ್ಲೇ ನಾವು ಕಬ್ಬನ್ನ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಈಗ ನಾವೇ ಜಾಸ್ತಿ ಕಬ್ಬನ್ನ ಹಾಕ್ತಾ ಇದೀವಿ. ಈಗ ಮತ್ತೆ ಅವರೊಂದು 4 ಎಕರೆ ಕಬ್ಬು ಹಾಕ್ತಾರೆ, ನಾವೊಂದು 4 ಎಕರೆ ಕಬ್ಬು ಹಾಕ್ತೀವಿ, ನಮ್ಮದೇ ಆದಾಗ ನಾವು ಎಷ್ಟು ಬೇಕೋ ಅಷ್ಟು ಮಾರಾಟ ಮಾಡ್ತೀವಿ ಇನ್ಮೇಲೆ. ಯಾಕೆ ವರ್ಷದಲ್ಲಿ 365 ದಿನದಲ್ಲಿ 65 ದಿನ ಕೆಲವೊಂದು ಹಬ್ಬಗಳಿಗೆ ಆಗ್ಬೋದು, ಮತ್ತೊಂದಕ್ಕೆ ರಜಾ ಆದರೂ ಕೂಡ 300 ದಿನ ನಡೆಯಲೇಬೇಕು ನಮ್ಮ ಅಲಮನ್ನ, ಆ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಬೇರೆ ನಿಮ್ಮ ಕೃಷಿ ಜಮೀನಿನಲ್ಲಿ ಇರ್ತಕ್ಕಂಥ ಇತರ ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆ ಹೇಗಿದೆ? ಅರಿಶಿನ ಆಗ್ಬೋದು, ಬಾಳೆ ಆಗ್ಬೋದು, ಇವಕ್ಕೆಲ್ಲ ಸಾವಯವ ಕೃಷಿಲಿ ಬೆಳೆದಂಥ ಬಾಳೆಗೆ ರೈಟ್ ಅಂತ ಸಿಗ್ತಾ ಇಲ್ಲ. ಏನು ಇವತ್ತು ಕೆಮಿಕಲ್ ಬಾಳೆಗೆ ಏನು ರೈಟ್ ಕೊಡ್ತಾ ಇದ್ದಾರೆ ಅದೇ ರೈಟ್ ಕೊಟ್ಟು ನಮ್ಮ ಬಾಳೆನೂ ಕೂಡ ತಗೋತಾ ಇದ್ದಾರೆ. ನಾವು ಎಷ್ಟೇ ಸಾವಯವದಲ್ಲಿ ಬೆಳೆದೀವಿ ಅಂದ್ರೂ ಕೂಡ ನಿಮ್ತಾ ಇಲ್ಲ, ಅಂದರೆ ಅದಕ್ಕೆ ಮಾರ್ಕೆಟ್ ಇಲ್ಲ, ಅವರು ನಿಮ್ತಾ ಇಲ್ಲ ಅಂತಲ್ಲ ಅದಕ್ಕೆ ಅವ್ರು ಮಾರ್ಕೆಟ್ ಇಲ್ಲ. ಏನು ನಾವು ಏನು ತಗೋತಾ ಇದ್ದೀವಿ ಬೇರೆ ಬಾಳೆನ, ಆ ಬಾಳೆಗೆ ನಾವು ರೈಟಿಗೆ ತಗೊಳ್ಳೋದು ಅಂತ ಅವರು ಅಂದಾಗ ನಮ್ದು ಬೇರೆ ಸಾವಯವ ನಾವು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅದೇ ರೈಟಿಗೆ ಕೊಡ್ತಾ ಇದ್ದೀನಿ. ಅರ್ಶನ ಬಂದ್ಬಿಟ್ಟು ಅರ್ಶನ ಸಾವಯವದಲ್ಲಿ ಕೃಷಿನ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಸ್ನೇಹಿತರು ಒಬ್ರು ಒಂದು 5 ವರ್ಷದ ಹಿಂದೆ ಒಬ್ರು ಬಂದು ಸಾವಯವದಲ್ಲಿ ನೀವು ಅರ್ಶನ ಬೆಳೀತಾ ಇದ್ದೀರಾ, ನಿಮಗೆ ಉತ್ತಮವಾದಂಥ ಒಂದು ಬೆಲೆನ ನಾವು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಅವರು ಅವ್ರ ಹೆಸರು ಮೂರ್ತಿ ಅಂತ, ಬೆಂಡಗಲ್ಲಿ ಮೂರ್ತಿ ಅಂತ, ಅವರಂದಾಗ ಆಯಿತು ಕರ್ಕಬನ್ನಿ ಅಂತಂದಾಗ ಅವರು ಬಂದು ಸಾಯಲ್ಸ್ ಟೆಸ್ಟ್ ಮಾಡಿ ಅರ್ಶನ ಟೆಸ್ಟ್ ಮಾಡಿದಾಗ 10% ಜಾಸ್ತಿ ಅಂದರೆ ಏನು, ಈಗ ರಾಸಾಯನಿಕ ಅರ್ಶನ 7,000 ಇದ್ದರೆ ನಮ್ಮನ್ನ 8,000 ಕೊಟ್ಟು ತಗೋತಾ ಇದ್ರು. ನಮ್ಗೆ ಅಷ್ಟಾರು ಸಿಗ್ತಲ್ಲ ಅನ್ನೋದೊಂದು ನಾವು ಸಾವಯವ ಕೃಷಿ ಮಾಡೋದಕ್ಕೋಸ್ಕರ ಅಷ್ಟಾರು ಸಿಗ್ತಲ್ಲ ಅಂತಂದ್ಬಿಟ್ಟು ನಾವು ಒಪ್ಕೊಂಡು ಈಗ ಅದೇ ರೀತಿ ಅದನ್ನ 1,000 ಜಾಸ್ತಿ ಕೊಟ್ಟು ತಗೋತಾ ಇದ್ದಾರೆ. ಅವರು ಎಲ್ಲ ಇಳುವರಿ ಕಡಿಮೆ ಆದರೂ ಬೆಲೆ ಜಾಸ್ತಿ ಸಿಗ್ತದೆ, ಇಳುವರಿ ಕಮ್ಮಿ ಆದ್ರೆ ಬೆಲೆ ಜಾಸ್ತಿ ಸಿಗ್ತದೆ. ನಾವು ಕೆಮಿಕಲ್ ಬೆಳೀತಾ ಇದ್ಬೇಕಾದ್ರೂ 30 ಕ್ವಿಂಟಲ್ ಬೆಳೀತಾ ಇದ್ದು ಮತ್ತೆ ಸ್ವಲ್ಪ ಡೌನ್ ಆಗಿತ್ತು ಸಾವಯವ ಕೃಷಿ ಬಂದಾಗ, ಈಗ ಮತ್ತೆ ಜಾಸ್ತಿ ಆಗಿದೆ. ಈಗ ಇಳುವರಿ ಏನು ಕಡಿಮೆ ಆಗಿದೆ, ಈಗ ಇಳುವರಿ ಕಮ್ಮಿ ಆಗಿಲ್ಲ, ಈಗ ಒಂದು 5 ವರ್ಷ ಡೌನ್ ಆಗಿತ್ತು ಮತ್ತೆ ಜಾಸ್ತಿ ಆಗಿದೆ. ಈಗ ಮಣ್ಮನೆ ಕೂಡ ಒಬ್ರು ಬೆಂಗಳೂರು ಬಂದಿದ್ರು ನಮ್ಮ ಅರ್ಶನ ಸ್ಯಾಂಪಲ್ ತಗೊಂಡು ಹೋಗಿದ್ದಾರೆ, ಅದು 4.7 ಅಂತ ಕರ್ಪಿಮ್ ಅಂತ ಹೇಳ್ತಾರೆ ಅದನ್ನ ಅರ್ಶನ, ಏನು ಇಂಗ್ಲೀಷ್ ಹೇಳ್ತಾರೆ, ಅದು ಅಷ್ಟು ಬಂದ್ರೆ ಅವರು 12,000 ರೂಪಾಯಿ ತಗತ್ತೀನಿ ಅಂತ ಅಂದಿದ್ದಾರೆ. ಈಗ ಹೊಸ ಮಾರ್ಕೆಟ್ ಅಲ್ಲಿ ಅವ್ರು ಬಂದು ಓಕೆ ಮಾಡೋದಾದ್ರೆ ಖಂಡಿತ ಅವ್ರು ಕೊಡ್ತೀನಿ, ಒಳ್ಳೆ ಬೆಲೆ ಸಿಗುತ್ತೆ. ಅದ್ರ ಮಧ್ಯೆ ನಾವು ಸಾವಯವ ಕೃಷಿ ಅರ್ಶನ ಕೂಡ ಟೆಸ್ಟ್ ಮಾಡಿಸ್ತೀವಿ, ರಿಪೋರ್ಟ್ ಮಾಡಿಸ್ತೀವಿ. ನಾವೇ ಪುಡಿ ಮಾಡಿ ನಮ್ಮ ಸ್ನೇಹಿತರಾಗ್ಬೋದು ಮತ್ತೆ ಯಾರು ಕೇಳ್ತಾರೆ ಅವ್ರಿಗೆ ನಾವು ಕೆಜಿಲಿ 300 ರೂಪಾಯಿ ಅಂತ ಕೊಡ್ತಾ ಇದೀವಿ, ನಾವೇ ಪುಡಿ ಮಾಡಿ ನಾವೇ ಕೊಡ್ತಾ ಇದೀವಿ. ಅಂದ್ರೆ ನಿಮ್ಗೆ ಈ ಸಾವಯವ ಬೆಲ್ಲದ ಜೊತೆಗೆ ಇತರ ನಿಮ್ಮ ಕೃಷಿ ಭೂಮಿಯಲ್ಲಿ ಇರತಕ್ಕಂಥ ಸಾವಯವ ಉತ್ಪನ್ನಗಳನ್ನ ನೀವೇ ಮಾರುಕಟ್ಟೆ ಮಾಡಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೌದು, ಈಗ ಬೆಲ್ಲದ ಜೊತೆ ಅರ್ಶನ ಕೂಡ ಮಾರಾಟ ಮಾಡ್ತಾ ಇದ್ದೀವಿ ಈಗ ಇತ್ತೀಚೆಗೆ. ಈಗ ಒಂದು ತಿಂಗಳಿಂದ ಈಚೆಗೆ ಏನು ನಾವು ಇಲ್ಲಿ ಬೆಲ್ಲ ತಗೊಳಕ್ ಬರ್ತಾರೆ, ಅವರು ಕೂಡ ಅವ್ರಿಗೆ ತೋರಿಸಿದಾಗ ನಾವು ಪರವಾಗಿಲ್ಲ ಇವರು ಅಷ್ಟು ಸಾವಯವ ಅರ್ಶನ ಬೆಳೀತಾರೆ ಅಂತಂದ್ಬಿಟ್ಟು ಅವರು ನಮ್ಮ ಅರ್ಶನದ ಕಬ್ಬು ಬೆಲ್ಲ ಜೊತೆ ಅದನ್ನು ಕೂಡ ತಗೋತಾ ಇದ್ದಾರೆ. ಒಳ್ಳೆಯದು ರಾಘವೇಂದ್ರ ಅವರ. ಈಗ ನಿಮ್ಮ ಕುಟುಂಬದ ಬಗ್ಗೆ ಕೇಳೋಣ, ಯಾರೆಲ್ಲ ನಿಮ್ಮ ಕೃಷಿ ಭೂಮಿನಲ್ಲಿ ನೀವು ಚಟುವಟಿಕೆಯಲ್ಲಿ ಇರ್ತೀರಿ ಹೇಳಿ ಸರ್. ಫಸ್ಟ್ ಬಂದು ನಮ್ಮ ತಂದೆ ಮತ್ತು ನಮ್ಮ ತಾಯಿ, ಅವರೇ ನಿರಂತರವಾಗಿ ಅವರೇ ಜಾಸ್ತಿ ಬಂದರು. ಒಂದು ಇಲ್ಲಿ ಇನ್ನೊಂದು ಈ ವಿಷಯ ಏನು ಹೇಳಬೇಕು ನಮ್ಮ ರೈತರುಗಳಿಗೆ ಅಂದರೆ, ಸಾವಯವ ಕೃಷಿ ಮಾಡಬೇಕು ಅಂದರೆ ಮನೆಯವರೆಲ್ಲ ಒಪ್ಪಬೇಕು. ಈಗ ಕೆಲವು ಕಡೆ ನಾನು ಕೇಳಿದ ಮಟ್ಟಿಗೆ ನಾನು ಒಪ್ತೀನಿ, ಕೈ ನಮ್ಮ ತಂದೆ ಒಪ್ಪಲ್ಲ, ಏನು ನಮ್ಮ ತಂದೆ ತಾಯಿ ಒಪ್ಪಲ್ಲ, ಏ ಅದು ಹಾಕೊಂಡು ಏನು ಬೆಲೆ ಹಾಕೋದು ಇವತ್ತು ರೈಟ್ಲಿ ಏನು ಬೆಲೆ ಇಲ್ಲ ಅಂತಂತಾರೆ. ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ನಮ್ಮ ತಂದೆ ಏನು ಹೇಳ್ತಾರೆ ಅದನ್ನೇ ಕೂಡ ನಾವು ಅಪ್ಸೆಟ್ ಮಾಡೋದು. ನಾವು ಯಾವುದೇ ರೀತಿಯೂ ನಾವು ಬೇಡ ಇದನ್ನು ನಾವು ಅದನ್ನ ಮಾಡಲ್ಲ ಇದು ಮಾಡಲ್ಲ ಅಂತಂದಲ್ಲ, ನಮ್ಮ ತಂದೆ ಏನು ಹೇಳ್ತಾರೆ ಅದು ಅವ್ರ ಮಾತಿಗೆ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಸಾವಯವ ಕೃಷಿಗೆ ಇಳಿಬೇಕು ಅಂತ ಮನಸ್ಸು ಮಾಡಿದ್ದು ನೀವ ನಿಮ್ಮ ತಂದೆಯವರ? ನಮ್ಮ ತಂದೆ. ಹೌದಾ? ಹೌದು, ನಾ ಸ್ಟಾರ್ಟಿಂಗ್ ನಮ್ಮ ತಂದೆನೇ. ನಾವು ಮಾಡ್ಬೇಕು ಅಂತಿತ್ತು, ಆದ್ರೆ ಅವ್ರು ನಮ್ಮ ತಂದೆನೇ ಹಿಂಗೆ ಹಿಂಗೆ ಮಾಡೋಣ ಅಂತಂದಾಗ ಆಯ್ತು ಮಾಡೋಣ ಬಿಡಿ ಅಂತ ಕೈ ಜೋಡಿಸಿದಾಗ, ಈಗ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈಗ 7 ಕೈನು ಜೋಡದ್ರೆ ಅದು ಆಗೋದು ಇಲ್ಲ, ಒಬ್ಬರಿಂದ ಆಗಲ್ಲ, ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ನಮ್ಮ ತಾಯಿ ಅವ್ರದ್ದು ಮಾಮೂಲಿ ಅವ್ರ ಪತ್ತಿ ಒಂದು ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಮಿಸಸ್ ಮಾಮೂಲಿ ಮನೆಯಲ್ಲಿ ಕೆಲಸಗಳು ಮಾಡ್ತಾರೆ, ನಮ್ಮ ತಂದೆ ನಮ್ಮ ತಾಯಿ ಮತ್ತೆ ನಾನು. ಎಷ್ಟನ ಮಕ್ಕಳು ರಘುವಂದ್ರವರ? ಸರ್, ನಾವು ನಮ್ಮ ತಂದೆಗೆ 3 ಸೀಟು ಗಂಡು ಮಕ್ಕಳು. ನಾವು ಒಬ್ರು ವ್ಯವಸಾಯಕ್ಕೆ ನಿಂತಿದ್ದೀವಿ, ನಮ್ಮ ಹಿರಿಯವರು ಒಬ್ರು ಇಂಜಿನಿಯರ್ ಆಗಿದ್ದಾರೆ ಮಾದಸ್ವಾಮಿ ಅಂದ್ಬಿಟ್ಟು, ಅವ್ರು ಬೆಂಗಳೂರಲ್ಲಿ ಇದ್ದಾರೆ. ಕಿರಿಯರೊಬ್ರು ಮಲ್ಲೇಶ ಅಂದ್ಬಿಟ್ಟು, ಅವರು PhD ಮಾಡಿ ಮೈಸೂರಲ್ಲಿ JSS ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದಾರೆ ಲೆಕ್ಚರ್ ಆಗಿ. ನನಗೆ ಒಬ್ಬಳೆ ಮಕ್ಕಳು ಚೈತ್ರ ಅಂತ, ನಮ್ಮ ಅಣ್ಣನಿಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಮತ್ತು ನನ್ನ ತಮ್ಮನಿಗೆ 1 ಮಗಳು. ರಘುವೇಂದ್ರ ಅವರೇ, ನಿಮ್ಮ ಈ ಕಾರ್ಯವನ್ನು ಸಾರ್ವಜನಿಕರಾಗ್ಬೋದು, ಸಂಘ ಸಂಸ್ಥೆಗಳು, ಸರ್ಕಾರಗಳು ಹೇಗೆ ಗುರುತಿಸ್ತಾ ಇದ್ದಾವೆ ಮತ್ತು ನಿಮ್ಮನ್ನ ಹೇಗೆ ಅಭಿನಂದಿಸ್ತಾ ಇದ್ದಾರೆ ಅಂತ ಹೇಳ್ತೀರಿ? ಸರ್, ಈಗ ನಮ್ಮ ಸಾವಯವ ಕೃಷಿ ನಾವು ಮಾಡಿದ್ಮೇಲೆ ತ್ರಕ್ನಂಬಿ ರೈತರ ಸಂಪರ್ಕ ಕೇಂದ್ರದಿಂದ ಪರಮೇಶ್ವರಪ್ಪ ಅಂಬಿಟ್ಟು ಮತ್ತು ಸೌಮ್ಯ ಅಂಬಿಟ್ಟು ಇಲ್ಲೇ ನಮ್ಮ ತೋಟದಲ್ಲಿ ಒಂದ್ಸಲ ಮೀಟಿಂಗ ಇಟ್ಟಿದ್ರು. ಒಂದ್ಸಲ ಬಂದು ಗುರುತಿಸಿ ಮೀಟಿಂಗ್ ಇಟ್ಟು ನಿಮ್ಗೇನು ನಮ್ಮ ಸರ್ಕಾರದಿಂದ ಏನು ಸೌಲಭ್ಯಗಳು ಬರ್ತದೆ ಅದನ್ನು ಖಂಡಿತ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಹೋಗಿದ್ರು. ಹಾಗೆ ನಾವು ಮತ್ತೆ KVK ಹೋಯ್ತಾ ಬರ್ತಾ ಇದ್ದು ಚಾಮರಾಜನಗರ ಅರ್ಧದಲ್ಲಿ KVKಗೆ ಹೋಯ್ತಾ ಬರ್ತಾ ಇದ್ದಾಗ ಸ್ವಲ್ಪ ಪರಿಚಯ ಆಯಿತು. ಪರಿಚಯ ಆದಾಗ ಅಲ್ಲಿ ಒಬ್ಬರು ಸುನೀಲ್ ಸರ್ ಅಂತ ಇದ್ರು, ಅವರು ಬಂದು ನಮ್ಮ ತೋಟನ ಫಸ್ಟ್ ಎಂಟ್ರಿಯಿಂದ ಅವರೇ ಕೊಟ್ಟದ್ದು ನಮ್ಮ ತೋಟಕ್ಕೆ. ಬಂದು ನೋಡ್ಬಿಟ್ಟು ಅವರು ತುಂಬ ಖುಷಿಪಟ್ಟರು, ಇಷ್ಟೆಲ್ಲ ನೀವು ಮಾಡಿದ್ರಲ್ಲ, ನಿಮ್ಗೆ ಯಾಕೆ ನೀವು ಸರ್ಕಾರದಿಂದ ಏನು JKVKಯಿಂದ ನಿಮ್ಗೊಂದು ಪ್ರಶಸ್ತಿ ಕೊಡಿಸ್ಬೋದಲ್ಲ ಅಂತ ಅವರೇ ಫಸ್ಟ್ ನಮ್ಮನ್ನ ಪ್ರಶಸ್ತಿ ಕೊಡೋಕೆ ಒಪ್ಕೊಂಡ್ರು. ಅವರೇ ಬಂದು ನೋಡಿ ಫಸ್ಟ್ ವರ್ಷದೇ ನಮ್ಮ ತಂದೆಗೆ JKVKಯಿಂದ ಪ್ರಶಸ್ತಿ ಕೊಟ್ಟರು. ಅದಾದ ಒಂದು 20 ಚಿನ್ಕೆನೆ ಬಾಗಲಕೋಟೆ ಕೃಷಿ ವಿಜ್ಞಾನ ತೋಟಗಾರಿಕೆ ಕೇಂದ್ರದಿಂದ ಜಿಲ್ಲೆ ಮಟ್ಟದಲ್ಲಿ ನನಗೆ ಪ್ರಶಸ್ತಿನ ಅವರೇ ಕೊಡಿಸಿದ್ದು, ಪ್ರಗತಿಪರ ಕೃಷಿಕ ರೈತರು ಅಂತ. ಮತ್ತೆ ಈ ವರ್ಷ ಕೊಳ್ಳೇಗಾಲದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲೆ ಮಟ್ಟದ ಪ್ರಶಸ್ತಿಯನ್ನು ವಿಜಯ ಕರ್ನಾಟಕದವರು ನನಗೆ ಕೊಡಿಸ್ತು. ರೈತ ದಸರಲ್ಲಿ ನಮ್ಮ ತಂದೆಯವರು ಕೊಟ್ಟರು. ರಘುವೇಂದ್ರ ಅವರೇ, ನಿಮ್ಮ ಈ ಸಾವಯವ ಕೃಷಿ ಪದ್ಧತಿಯ ಬೆಲ್ಲದ ತಯಾರಿಕೆ ಬಗ್ಗೆ, ಕೇವಲ ಬೆಲ್ಲ ಅಲ್ಲ ಸಾವಯವ ಪದ್ಧತಿಯಲ್ಲೇ ಕಬ್ಬನ್ನು ಬೆಳೆದಿದ್ರೆ, ಹಾಗೆ ಸಾವಯವ ಪದ್ಧತಿಯಲ್ಲೇ ನೀವು ರಾಸಾಯನಿಕ ಮುಕ್ತ ಬೆಲ್ಲವನ್ನು ಕೊಡ್ತಾ ಇದ್ದೀರಿ, ನಿಮ್ಮ ಈ ಅನುಭವವನ್ನು ಪಡಿಬೇಕು ಅಂತ ನಮ್ಮ ರೈತ ಬಾಂಧವರು ನಿಮಗೆ ಕರೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯಿಂದ ಒಂದು 3 ಬಾರಿ ಹೇಳಿ. ನಮ್ಮ ದೂರವಾಣಿ ಸಂಖ್ಯೆ 9481438113 94 81 13. ಇನ್ನೊಮ್ಮೆ ಹೇಳಿ. 94 81 43 81 13. ಧನ್ಯವಾದಗಳು ರಾಘವೇಂದ್ರ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಡಾಕ್ಟ್ರೆ, ನಮಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಮಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದುವರೆಗೆ ರಾಸಾಯನಿಕ ಮುಕ್ತ ಬೆಲ್ಲದ ತಯಾರಕರು ಹಾಗೂ ಸಾವಯವ ಕೃಷಿಕ ಗುಂಡ್ಲುಪೇಟೆ ತಾಲೂಕು ತೆರಕಣಾಂಬಿ ಹೋಬಳಿ ಪಡುಗೂರು ಗ್ರಾಮದ ರಾಘವೇಂದ್ರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ರೈತ ಕೇಳುಗರೆ, ಈಗ ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಲ್ಜಿ ಸಹೋದರಿಯರು. ಕರಿಯ ಕಪ್ಪಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆ ಏರಿ ಮೇಲ್ ಬರುವನಕ್ಕಯ್ಯ. ಕರಿಯ ಕಪ್ಪಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆ ಏರಿ ಮೇಲ್ ಬರುವನಕ್ಕಯ್ಯ. ಕೆರೆ ಏರಿ ಮೇಲೆ ಬರುವನಲ್ಲ ಕಂಡು ಗಂಧ ಸುರಾಣಿ ಮನಸೋತಕ್ಕಯ್ಯ. ಗಂಧ ಸುರಾಣಿ ಮನಸೋತಕ್ಕಯ್ಯ. ಗಂಧ ಸುರಾಣಿ ಮನಸೋತ್ಮ ವನ್ಮಗ್ನ ಮಾತೈತೆ ಮನೆಗೆ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ಡ ಸೋಲಂಗಿ ಕೆರೆ ಏರಿ ಮೇಲ್ ಬರುವನಕ್ಕಯ್ಯ. ಕರಿಯ ಕಬ್ಬಿನ ಕೋಲ್ ಕರಿಯೊಡ್ಡ ಸೋಲಂಗಿ ಕೆರೆ ಏರಿ ಮೇಲ್ ಬರುವನಕ್ಕಯ್ಯ. ಯಾತಾದ ಬಾವಿಲಿ ಧೋತ್ರ ಮಡಿ ಮಾಡೋನೆ ಜ್ಯೋತಿ ಮುತ್ತವ್ನ ಕಿವಿಯೊಳಗಕ್ಕಯ್ಯ. ಜ್ಯೋತಿ ಮುತ್ತವ್ನ ಕಿವಿಯೊಳಗಕ್ಕಯ್ಯ. ಜ್ಯೋತಿ ಮುತ್ತವ್ನ ಕಿವಿಯೋನ್ಮವನ್ ಮಗ್ನ ಮಾತೈತೆ ಮನೆಗೆ ಬರ ಹೇಳಕ್ಕಯ್ಯ. ಮಾತೈತೆ ಮನೆಗೆ ಬರ ಹೇಳಕ್ಕಯ್ಯ. ಓ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆ ಏರಿ ಮೇಲ್ ಬರುವನಕ್ಕಯ್ಯ. ಕಂದವಾಡಿ ಕಣಿವೇಲಿ ಕಂಡೀರ ನಲ್ಲನ ಗುಂಡಿ ಮುಂಡಾಸಿನ ನೀಲುವಂಗಕ್ಕಯ್ಯ. ಗುಂಡಿ ಮುಂಡಾಸಿನ ನೀಲುವಂಗಕ್ಕಯ್ಯ. ಗುಂಡಿ ಮುಂಡಾಸಿನ ನಿಲವಂಗಿ ನಲ್ಲನ ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ. ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ. ಓ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆ ಏರಿ ಮೇಲ್ ಬರುವನಕ್ಕಯ್ಯ. ಕಂದಾದ ಬಾವಿಲಿ ಅಂಗಿ ಮಡಿ ಮಾಡೋನೆ ದುಂಡು ಮುತ್ತವ್ನ ಕಿವಿಯೊಳಗಕ್ಕಯ್ಯ. ದುಂಡು ಮುತ್ತವ್ನ ಕಿವಿಯೊಳಗಕ್ಕಯ್ಯ. ದುಂಡು ಮುತ್ತವ್ನ ಕಿವಿಯೋನ್ಮವನ್ ಮಗ್ನ ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ. ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ. ಮಾತೈತೆ ಮನೆಗೆ ಬರ ಹೇಳಕ್ಕಯ್ಯ. ಉಂಡಿಲ್ಲ ಮನೆಗೆ ಬರ ಹೇಳಕ್ಕಯ್ಯ. ಜ್ಯೋತಿ ಮುತ್ತವ್ನ ಕಿವಿಯೊಳಗಕ್ಕಯ್ಯ. ಓ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆ ಏರಿ ಮೇಲ್ ಬರುವನಕ್ಕಯ್ಯ. ಓ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆ ಏರಿ ಮೇಲ್ ಬರುವನಕ್ಕಯ್ಯ. ತಂದೆ ನಾನೋ ಶರಣೋ